ಒಂದೊಳ್ಳೆ ಪಾಲಿಸಿ ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ ಐ ಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ ಎಲ್ ಐ ಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಬಾಯಿಯ ಆರೋಗ್ಯ ದೈಹಿಕ ಆರೋಗ್ಯದ ಕೈಗನ್ನಡಿ. ಅನೇಕ ದೈಹಿಕ ಕಾಯಿಲೆಗಳು ಬಾಯಿಯ ವಿವಿಧ ಭಾಗಗಳಲ್ಲಿ ರೋಗ ಲಕ್ಷಣವಾಗಿ ಕಾಣಿಸಿಕೊಳ್ಳುತ್ತದೆ. ದೇಶದಲ್ಲಿ 80%+ ಜನರು ಬಾಯಿಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಬಾಯಿಯ ಪ್ರಮುಖ ಸಮಸ್ಯೆಗಳೆಂದರೆ ಹುಳುಕು ಹಲ್ಲು, ಒಸಡಿನ ಸಮಸ್ಯೆ, ವಕ್ರದಂತ, ಹಲ್ಲುಗಳನ್ನು ಕಳೆದುಕೊಳ್ಳುವುದು. ಬಾಯಿ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತ್ಯಜಿಸಿ, ಬಾಯಿ ಆರೋಗ್ಯದ ಕಡೆ ಗಮನ ಹರಿಸಿ. ಪ್ರಕಟಣೆ: ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಬಾಯಿ ಆರೋಗ್ಯ ಕಾರ್ಯಕ್ರಮ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನುಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಅರೆ ಅಣ್ಣ ಅವರೇ, ಇಲ್ಲಿ ಕೇಳಿ, ನಿಮ್ಗೆ ಆ ಮೆಸೇಜ್ ಬಂದಿತ್ತಾ? ಲಾಟ್ರಿ ಹೊಡೆದಿದೆ, ಲಿಂಕ್ ಕ್ಲಿಕ್ ಮಾಡಿ ಯು ಪಿ ಐ ಪಿನ್ ಹಾಕಿ ಹಣ ಸಿಗುತ್ತೆ ಅಂತ. ಇಲ್ಲಿ ಯು ಪಿ ಐ ಪಿನ್ ಕೊಡ್ತೀರಾ, ಅಲ್ಲಿಂದ ಹಣ ಹೋಗುತ್ತೆ. ನೆನಪಿರ್ಲಿ, ಯು ಪಿ ಐ ಸೇಫ್ ಇದೆ. ಆದ್ರೆ ಯಾರಾದ್ರೂ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. ಎನ್ ಪಿ ಸಿ ಐ ಮುಖಾಂತರ ಜನಹಿತಕ್ಕಾಗಿ ಜಾರಿ. ಕೇಳುಗರೆ, ಜನವರಿ 16-31 ಮಹಿಳೆಯರನ್ನು ಬಾಧಿಸುವ ಗರ್ಭಕಂಠದ ಕ್ಯಾನ್ಸರ್ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಜಾಲದಲ್ಲಿ 9:05 ಬೆಂಗಳೂರು ಆಕಾಶವಾಣಿ 101.3 FM 8:55 ವಿವಿಧ ಭಾರತಿ ಕನ್ನಡ 102.9 FM 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಾಗ ಮೊದಲಿಗೆ ಸಮರ್ಪಕ ಕೃಷಿ ನಿರ್ವಹಣೆ ಕಿವಿಮಾತುಗಳು. ಈ ಕುರಿತು ಆಕಾಶವಾಣಿಯ ನಿವೃತ್ತ ಹಿರಿಯ ಕೃಷಿ ಅಧಿಕಾರಿ ಗಿರೀಶ್ ವಿ ಪಾಟೀಲ್ ಅವರೊಂದಿಗೆ ಸಂದರ್ಶನದ ಕೇಳುವಂತ ಇವರನ್ನು ಸಂದರ್ಶಿಸ್ತಾರೆ ಶರಣಬಸವ ಚೋಳಿಯನ್ ಅವರು. ಆತ್ಮೀಯ ರೈತ ಬಾಂಧವರೇ, ಈಗ ತಾವೆಲ್ಲ ಬಿತ್ತನೆ ಕಾರ್ಯವನ್ನು ಮುಗಿಸಿದಿರಿ, ಸಾಕಷ್ಟು ಮಳೆ ಬೇರೆ ಆಗ್ತಾ ಇದೆ, ಹೀಗಾಗಿ ಈಗ ಪೈರು ದೊಡ್ಡದಾಗಿ ಬಿತ್ತನೆ ನಂತರ ಔಷಧ ಹೊಡೆಯುವಂಥದ್ದು, ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಕಳೆ ತೆಗೆಯುವಂಥ ಕೆಲಸ ಇವೆಲ್ಲ ಮಾಡಬೇಕಾದ ಜವಾಬ್ದಾರಿಯನ್ನು ನೀವು ನಿರ್ವಹಿಸಬೇಕಾಗ್ತದೆ. ಒಟ್ಟಾರೆಯಾಗಿ ರೈತ ಬಾಂಧವರೇ, ಈಗ ವೈಜ್ಞಾನಿಕ ಕೃಷಿ ಕಡೆ ನಮ್ಮ ರೈತ ಮುಖ ಮಾಡ್ತಾ ಇದ್ದಾನೆ. ಸಾಕಷ್ಟು ಮಾಹಿತಿ ಲಭ್ಯ ಇರೋದ್ರಿಂದ ಮೊದಲೇನು ಸಾವಯವ ಕೃಷಿ ಇತ್ತಲ್ಲ, ಆ ಒಂದು ಕೃಷಿಗೆ ಒಲವು ತೋರಿಸ್ತಾ ಇದ್ದಾರೆ. ಜಾಗತೀಕರಣದ ಪ್ರಭಾವದಿಂದಾಗಿ ನಾವು ರಾಸಾಯನಿಕಗಳನ್ನು ಉಪಯೋಗ ಮಾಡಿ ಮಣ್ಣನ್ನು ಸಾಕಷ್ಟು ನಷ್ಟ ಮಾಡಿಕೊಂಡಿದ್ವಿ. ಹೀಗಾಗಿ ವಾಪಸ್ ಮತ್ತೆ ಸಮಗ್ರ ಕೃಷಿಯನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಯ್ತಂದ್ರೆ ಖಂಡಿತವಾಗಿ ಕೂಡ ನಮ್ಮ ಇಳುವರಿಯನ್ನು ಚಲೋ ಮಾಡ್ಕೋಬಹುದು. ಹಾಗೇನೆ ಒಂದು ನಮ್ಮ ಕುಟುಂಬ ನಿರ್ವಹಣೆ ಸರಳ ಆಗುತ್ತೆ ಮತ್ತು ಆ ಕೃಷಿಯಲ್ಲಿ ಉತ್ಸಾಹ ಹೆಚ್ಚಾಗಿ ಹೆಚ್ಚು ಹೆಚ್ಚು ಲಾಭದತ್ತ ಮುಖ ಮಾಡಬಹುದು. ಇವತ್ತು ನಮ್ಮ ಜೊತೆಗೆ ನಮ್ಮ ಹಿರಿಯ ಬ್ರಾಡ್ಕಾಸ್ಟರ್ ಆಗಿರುವಂತಹ ಹಿರಿಯ ಪ್ರಸಾರಜ್ಞರಾಗಿರುವಂತಹ ಗಿರೀಶ್ ಪಾಟೀಲ್ ಅವರಿದ್ದಾರೆ. ಗಿರೀಶ್ ಪಾಟೀಲ್ ಅವರ ಹೆಸರನ್ನು ತಾವೆಲ್ಲ ಕೇಳಿರ್ಬೋದು. ಆಕಾಶವಾಣಿ ಒಳಗೆ 30 ಹೆಚ್ಚು ಯಶಸ್ವಿಯಾಗಿ ಕೃಷಿ ವಿಭಾಗದಲ್ಲೇ ಸೇವೆ ಮಾಡಿ ನಿವೃತ್ತರಾಗಿದ್ದಾರೆ. ರೇಡಿಯೋ ಉಚ್ಚರ ಸ್ಥಿತಿಯಲ್ಲಿದ್ದಂಥ ಕಾಲದಲ್ಲಿ ಕೂಡ ಅವರು ಆರಂಭದಲ್ಲಿ, ಯಾಕಂದರೆ ನಮ್ಮ ರೈತ ಬಾಂಧವರು ಪ್ರತಿಯೊಂದಕ್ಕೂ ಕೂಡ ರೇಡಿಯೋ ಮೇಲೆ ಅವಲಂಬಿತ ಇರ್ತಿದ್ರು. ಅವರ ರೈತರ ಸಲಹೆಗಳನ್ನು ಕೇಳಿ ಎಷ್ಟೋ ರೈತರು ತಮ್ಮ ಜೀವನವನ್ನು ಒಳ್ಳೇದು ಮಾಡಿಕೊಂಡಿದ್ದಾರೆ ಮತ್ತು ಕೃಷಿಯಲ್ಲಿ ಸಾಕಷ್ಟು ಬದಲಾವಣೆ ಮಾಡಿಕೊಂಡು ಯಶಸ್ಸಿನತ್ತ ಮುನ್ನುಗ್ಗಿದ್ದಾರೆ. ಅವರ ಒಂದು ಅನುಭವ ಏನಿದೆ ಅಲ್ಲ, ನಿಜವಾಗಿ ಶ್ರೀಮಂತವಾದಂಥದ್ದು. ಸಾಕಷ್ಟು ಸಾವಿರಾರು ಜನರ ಒಂದು ಸಂದರ್ಶನಗಳನ್ನು ಮಾಡಿ ಒಂದು ಕೃಷಿ ತಜ್ಞರ ಫಲಪ್ರದವಾಗಿ ಕೃಷಿ ಮಾಡಿದಂತಹ ಪ್ರಗತಿಪರ ರೈತರನ್ನು ಕೂಡ ಸಂದರ್ಶನ ಮಾಡಿ ಅನುಭವಗಳ ಒಂದು ವ್ಯಕ್ತಿತ್ವ ಅಂದರೆ ನಮ್ಮ ಗಿರೀಶ್ ಪಾಟೀಲ್ ಅವರು. ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ರೈತ ಬಾಂಧವರೇ, ಗಿರೀಶ್ ಪಾಟೀಲ್ ಅವ್ರನ್ನ ನಮ್ಮ ಆಕಾಶವಾಣಿ ಧಾರವಾಡಕ್ಕೆ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಗಿರೀಶ್ ಪಾಟೀಲ್ ಅವರೇ. ಚೋಳಿನವರೇ ಹಾಗೂ ನಮ್ಮ ಎಲ್ಲ ಕೇಳುಗ ಮಿತ್ರರೇ, ನೀವು ಹೇಳಿದಾಗೆ ರೇಡಿಯೋ ಭಾಳ ಉಚ್ಚರಾಯ ಸ್ಥಿತಿಯಲ್ಲಿ ಇತ್ತು. ನಾನು ಕೆಲಸಕ್ಕೆ ಸೇರಿದ್ದು 1988, ಅದು ಕೃಷಿ ರಂಗ ವಿಭಾಗಕ್ಕೆ ನಾನು ಸೇರಿದ್ದೆ. ಆ ಸಮಯದಲ್ಲೂ ಭಾಳ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇದ್ದು, ರೈತರು ಬಹಳಷ್ಟು ಕೇಳ್ತಾ ಇದ್ರು, ತಜ್ಞರು, ನಮ್ಮ ಕೃಷಿ ವಿಜ್ಞಾನಿಗಳು, ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು, ಉಪಕುಲಪತಿಗಳು ಮತ್ತೆ ಎಲ್ಲ ಇಲಾಖೆಗಳ ನಿರ್ದೇಶಕರು, ಇಂಥ ದೊಡ್ಡ ದೊಡ್ಡ ಎಲ್ಲ ಅಧಿಕಾರಿಗಳು ಪ್ರತಿಯೊಬ್ಬರು ರೇಡಿಯೋ ಕೇಳ್ತಾ ಇದ್ರು. ಅದರಲ್ಲಿ ಏನೇ ಪ್ರಸಾರ ಆದರೂ ಒಳ್ಳೆಯದಾಗಿತ್ತು ಅಂದರೆ ಒಳ್ಳೆಯದಾಗಿದೆ ಅಂತ ನಮಗೆ ತಿಳಿಸ್ತಾ ಇದ್ರು. ನಮ್ಮ ರೈತರಿಗೆ ಏನೇನು ಬೇಕೋ ಅಂತಹ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಬಹಳ ಹಿರಿಯರಾದಂಥ ಎಂ ಟಿ ಜಯಣ್ಣವರು ಕೃಷಿ ಬಾನುಲಿ ಅಧಿಕಾರಿಗಳಾಗಿದ್ದರು. ಅವರು ಬಹಳ ಹೆಸರುವಾಸಿ, ಬಹಳ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು. ಹಾಗೆ ಜಿ ಆರ್ ಗುಂಡಪ್ಪ ಅವರು, ಗುಂಡಣ್ಣ ಅಂತ, ಜಯಣ್ಣ ಅಂತ ಎಂ ಟಿ ಜಯಣ್ಣವರಿಗೆ ನಮ್ಮ ರೇಡಿಯೋದಲ್ಲಿ ಹೆಸರಿತ್ತು. ರಾಜಶೇಖರಯ್ಯ ಅವರು ಇದ್ದರು, ಬೋರಣ್ಣ ಅಂತ ಭೈರಪ್ಪನವರು ನಿವೃತ್ತಿ ಆಗಿದ್ದರು, ಆದರೂ ಅರಳಿಕಟ್ಟೆ ಕಾರ್ಯಕ್ರಮಕ್ಕೆ ಅವ್ರು ಬರ್ತಾಯಿದ್ರು. ಹೀಗೆ ಅವರೆಲ್ಲರ ಒಂದು ಮಾರ್ಗದರ್ಶನ ಮತ್ತು ಅವರು ಯಾವ ರೀತಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಾ ಇದ್ರು, ಯಾವ ರೀತಿ ಒಡನಾಟ ನಮ್ಮ ವಿಜ್ಞಾನಿಗಳ ಜೊತೆಗೆ, ತಜ್ಞರ ಜೊತೆಗೆ ಇರ್ತಾ ಇತ್ತು, ಅದನ್ನು ನಾವು ನೋಡಿ ತಿಳ್ಕೊಂಡು ಕಲ್ಕೊಂಡು ಅದೇ ರೀತಿ ಮುಂದುವರೆಸಿದ್ವಿ. ನಮ್ಮ ಅನುಭವದಲ್ಲಿ ಕೂಡ ಎಷ್ಟೋ ಒಳ್ಳೊಳ್ಳೆ ಘಟನೆಗಳು ನಡೆದವು. ಒಮ್ಮೆ ಆವಾಗಿನ ಹಾಪ್ಕಾಮ್ಸ್ ಒಬ್ಬರು ನಿರ್ದೇಶಕರಿದ್ದರು, ಚನ್ನಪ್ಪಗೌಡರ್ ಅಂಥೇಳಿ. ಆ ಹಂತದಲ್ಲಿ 1988 ಆ ಸುಮಾರಿಗೆ ಬಹಳ ಒಳ್ಳೆ ಸ್ಥಿತಿಯಲ್ಲಿದ್ದು ಹಾಪ್ಕಾಮ್ಸ್ ಮಳಿಗೆಗಳು, ಹಣ್ಣು ತರಕಾರಿಗಳನ್ನು ರೈತರಿಂದ ಖರೀದಿ ಮಾಡಿ ಆ ಸಂಸ್ಥೆಯವರು ಅಲ್ಲಲ್ಲಿ ಮಾರಾಟ ಮಳಿಗೆಗಳನ್ನು ಬೆಂಗಳೂರು ಸುತ್ತಮುತ್ತು ಸುತ್ತಮುತ್ತು ತುಮಕೂರು ಅಂತಲ್ಲೆಲ್ಲ ತೆಗೆದಿದ್ರು. ಅಲ್ಲಿ ಬಹಳಷ್ಟು ಜನರಿಗೆ ಅನುಕೂಲ ಆಗ್ತಾಯಿತ್ತು, ಅದನ್ನು ನಡೆಸಿಕೊಟ್ಟವರು. ಆ ನಂತರ ಅವರು ಈ ರಫ್ತು ಒಂದು ಸಂಸ್ಥೆ ಇದೆ ಕರ್ನಾಟಕ ಸರ್ಕಾರದ್ದೇ, ಅದಕ್ಕೆ ನಿರ್ದೇಶಕರಾಗಿ ಹೋಗಿದ್ದರು. ಒಂದು ಸಾರಿ ಸಾಯಂಕಾಲ ನಮಗೆ ಫೋನ್ ಮಾಡಿದರು. ಅವರು ಫೋನ್ ಮಾಡಿ, ಪಾಟೀಲ್ರೆ, ಈಗ ನಮ್ಮ ಹತ್ರ ತೈವಾನದ್ದು ಪಪ್ಪಾಯ ಬೀಜಗಳು ಬಂದವ, ರೈತರ ಸಲಹೆ ಒಳಗೆ ನಾಳೆ ದಯವಿಟ್ಟು ಹೇಳಬೇಕು ಅಂತ. ಆಗಲಿ ಸರ್ ಅಂತಂದ್ವಿ. ಮರು ದಿವಸ ಬೆಳಿಗ್ಗೆ ರೈತರ ಸಲಹೆ ಒಳಗೆ ಅದನ್ನು ಹೇಳಿದ್ವಿ, ಅದು ಪ್ರಸಾರ ಆಯಿತು. ಮುಂದೆ ಅವರು ಮಧ್ಯಾಹ್ನ ಫೋನ್ ಮಾಡಿ, ಪಾಟೀಲ್ರೆ ಬೀಜ ಎಲ್ಲ ಖಾಲಿ, ಅದು ಇನ್ನೊಮ್ಮೆ ಹೇಳಬೇಡ್ರಿ ಅಂತ. ಸ್ವಲ್ಪ ಬೀಜ ಇದ್ದಂತೆ ಅವರು ಆಫೀಸು ಪ್ರಾರಂಭ ಆಗೋಕ್ಕಿಂತ ಮೊದಲೇ ಅಲ್ಲಿ ರೈತರು ಬಂದು ಸಾಲು ಹಚ್ಚಿ ನಿಂತುಬಿಟ್ಟಿದ್ದಾರಂತೆ, ಕ್ಯೂನಾಗ ಬಂದು ನಿಂತುಬಿಟ್ಟಾರೆ. ಅದಕ್ಕೆ ಇವರು ಕೇಳಿದ್ರಂತೆ ಒಬ್ಬೊಬ್ಬರನ್ನು, ನಿಮಗೆ ಹೆಂಗೆ ಗೊತ್ತಾಯಿತು, ಹೆಂಗೆ ಬಂದ್ರಿ? ಇಲ್ಲ ಬೆಳಿಗ್ಗೆ ನಾನಿನ್ನೂ ಮಲ್ಕೊಂಡಿದ್ದೆ ರೀ, ನಮ್ಮ ಅಪ್ಪರು ರೇಡಿಯೋ ಕೇಳಿದರು, ನಾನು ಎಬಿಸಿ ಅಂಗಿ ಹಾಕಿ ಓಡು ಓಡು ಬಸ್ ಹೋಗಿತ್ತಿರ, ಅದಕ್ಕೆ ಓಡು ಓಡ ರೊಕ್ಕ ಕೊಟ್ಟು ಹತ್ತಿಸ್ಬಿಟ್ಟು ಓಡಿ ಬಂದಿನಿ ಈ ಥರ. ಆಮೇಲೆ ಅವ್ರ ಮನೇಲಿ ಹೇಳಿ, ಹಿರಿಯರಾದ್ರು ಹೇಳಿ, ಹಿಂಗೆಲ್ಲ ಕಳಿಸಿ ಅಲ್ಲಿ ಕ್ಯೂ ಹಚ್ಚಿ ನಿಂತು ತೊಗೊಂಡು ಹೋಗ್ಬಿಟ್ರಂತೆ. ಅಷ್ಟು ಪ್ರಭಾವಶಾಲಿಯಾಗಿತ್ತು. ಗಿರೀಶ್ ಪಾಟೀಲ್ ಅವರೇ, ಅಂದರೆ ಅವಾಗಿನ ಒಂದು ಕಾಲ ಅಂದರೆ ರೈತರು ರೇಡಿಯೋ ಬಿಟ್ಟರೆ ಬೇರೆ ಮಾಧ್ಯಮ ಇರಲಿಲ್ಲ ಅವರಿಗೆ, ಆಮೇಲೆ ನಂಬಿಕೆ ಇತ್ತು. ಅಷ್ಟೇ ತಾವು ಕೂಡ ಕೃಷಿ ವಿಭಾಗದೊಳಗೆ ಸಾಕಷ್ಟು ಕೆಲಸ ಮಾಡಿದ್ದೀರಿ. ನಮ್ಮಲ್ಲಿ ಕ್ವಾರ್ಟರ್ಲಿ ಶೆಡ್ಯೂಲ್ ಬರ್ತದೆ, ಪ್ರತಿ 3 ತಿಂಗಳಿಗೆ ಒಂದು ನಾವು ಮುಂದೆ ಏನು ಮಾಡ್ತೀವಿ ಕಾರ್ಯಯೋಜನೆಗಳನ್ನು ಹಾಕ್ತೀವಿ. ಈಗ ಉದಾಹರಣೆಗೆ, ಈಗ ಆಗಲೇ ತಾವು ಹೇಳಿದ್ರಿ, ಈಗೆಲ್ಲ ಬಿತ್ತಿಗೆ ಆಗಿದೆ, ಬಿತ್ತಿಗೆ ನಂತರ ಏನು ಮಾಡಬೇಕು, ಅವಾಗ ನಾವು ತಜ್ಞರಿಂದ ಏನು ಸಲಹೆಗಳನ್ನು ಕೊಡಿಸ್ಬೇಕು, ಮಳೆ ಜಾಸ್ತಿ ಆದಾಗ ಏನು ಮಾಡಬೇಕು, ಮಳೆ ಕಡಿಮೆ ಆದಾಗ ಏನು ಮಾಡಬೇಕು, ಈಗ ಕೆಲವೊಮ್ಮೆ ಕೆಲವು ಕಡೆ ನೀರನ್ನು ಹೊರಗೆ ಹಾಕಬೇಕಾಗತ್ತೆ, ಆಮೇಲೆ ಸ್ವಲ್ಪ ಗೊಬ್ಬರ ಕೊಡಬೇಕು ಅಂದರೆ ಅದು ಮತ್ತೆ ಚೇತರಿಸ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಈ ವಾತಾವರಣ ಇದ್ದಾಗ, ಮಳೆ ಅಥವಾ ಮೋಡ ಮುಸುಕಿದ ವಾತಾವರಣ, ತುಂತುರು ಮಳೆ ಹಿಂಗಿದ್ದಾಗ ಕೀಟ ರೋಗದ ಬಾಧೆ ಹೆಚ್ಚಾಗುತ್ತೆ. ಅವುಗಳಿಗೂ ಬಹಳ ಅನುಕೂಲಕರವಾದಂಥ ಪರಿಸರ, ರೋಗಗಳಿಗೆ ಮತ್ತು ಕೀಟಗಳಿಗೆ ಅವು ಹೆಚ್ಚಾಗ್ತವೆ. ಅದಕ್ಕೆ ಅದನ್ನು ಯಾವ ರೀತಿ ನಾವು ತಡಿಬೇಕು, ಇಂಥದಕ್ಕೆ ನಾವು ತಜ್ಞರಿಂದ ಮುಂಚಿತವಾಗಿ ನಾವು ಯೋಜನೆ ನಾವು ತಿಳಿಸಬೇಕಾಗುತ್ತೆ. ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಅಲ್ಲಿ ಏನು ಬೆಳೆಗಳು ಬೆಳೀತವೆ ಮತ್ತು ಇನ್ನೇನು ಚಟುವಟಿಕೆ. ಇದು ಸಮಗ್ರ ಗ್ರಾಮೀಣ ಅಭಿವೃದ್ಧಿ, ಕೇವಲ ಕೃಷಿ ಅಥವಾ ತೋಟಗಾರಿಕೆ ಅಥವಾ ಹೈನುಗಾರಿಕೆ ಮಾತ್ರ ಅಲ್ಲ, ಗ್ರಾಮೀಣ ಪರಿಸರದಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳು ನಡೀತವೆ ಅದ್ರ ಬಗ್ಗೆನೂ ಮಾಹಿತಿ ಕೊಡುವಂಥದ್ದು ಕೃಷಿ ರಂಗ ಕಾರ್ಯಕ್ರಮ. ಗಿರೀಶ್ ಪಾಟೀಲ್ ಅವರೇ, ಸುಮಾರು ನಿಮಗೆ 1988 ನೀವು ನಮ್ಮ ಆಕಾಶವಾಣಿಯಲ್ಲಿ ಇದ್ದಂಥವ್ರು, 2020 ಕೂಡ ಕಾರ್ಯನಿರ್ವಹಿಸಿದ್ರಿ. ಅವಾಗಿನ ರೈತರು ಹೇಗಿದ್ರು, ಅವರಿಗೆ ಮಾಹಿತಿ ಎಷ್ಟಿರ್ತಿತ್ತು, ಮತ್ತು ಈಗ ತಾವು ನಿವೃತ್ತಿ ಆಗುವ ಅಂಚಿನೊಳಗೆ ಹೇಗೆ ರೈತರು ಮಾಹಿತಿಯನ್ನು ಪಡಿತಾ ಇದ್ರು? ಯಾಕಂದರೆ ಮಾಹಿತಿಯೇ ಒಂದು ಜೀವಾಳ ಇದ್ದಾಗ ಮಾತ್ರ ನಾವು ಏನಾದರೂ ಯಶಸ್ಸನ್ನು ಪಡಿಬೋದು. ಅವಾಗಿನ ಒಂದು ರೈತರ ಒಂದು ಮನಸ್ಥಿತಿ, ಈಗಿನ ರೈತರ ಮನಸ್ಥಿತಿಯನ್ನು ನೀವು ಹೋಲಿಕೆ ಮಾಡ್ಬೋದಾ? ಮಾಡ. ಅವಾಗ ಏನೂ ಅನುಕೂಲತೆಗಳು ಜಾಸ್ತಿ ಇರಲಿಲ್ಲ, ಫೋನ್ಗಳು ಲ್ಯಾಂಡ್ಲೈನ್ ಮಾತ್ರ ಅನುಕೂಲ ಇದ್ದವರಿಗೆ. ನಾವು ಆಕಾಶವಾಣಿಯಿಂದ ಮಾತಾಡಬೇಕಂದ್ರೂ ಲ್ಯಾಂಡ್ಲೈನು, ಫೋನ್ಗಳು ಮಾತ್ರ. ಉಳಿದಂತೆ ನಾವು ಇದ್ರ ಮುಖಾಂತರನೇ ಹೇಳಬೇಕು, ರೇಡಿಯೋ ಮುಖಾಂತರನೇ ಏನಾದರೂ ನಾವು ಹೇಳಬೇಕು. ಕೆಲವೊಮ್ಮೆ ಇಲಾಖೆಯಿಂದ ಕೂಡ ಒಂದು ಮಾಹಿತಿಯನ್ನು ಕೊಟ್ಟು ಅದರಿಂದ ರೈತರಿಗೂ ಮಾಹಿತಿ ಸಿಗ್ತಿತ್ತು, ಅವರ ಇಲಾಖೆಯ ಬೇರೆ ಕಡೆ ಇರುವಂಥ ಕೃಷಿ ಅಧಿಕಾರಿಗಳಿಗೆ ಆ ಮಾಹಿತಿ ಸಿಗ್ತಿತ್ತು. ಅಂದರೆ ತಕ್ಷಣಕ್ಕೆ ಅದರ ಒಂದು ಮಾಹಿತಿ ಸಿಕ್ಬಿಡ್ತಿತ್ತು, ಈಗ ಈ ಥರ ಮಳೆ ಹೆಚ್ಚಾಗಿದೆ ಅಥವಾ ಇನ್ನೊಂದಾಗಿದೆ ಅಥವಾ ಒಂದು ಪ್ರದೇಶದಲ್ಲಿ ಯಾವುದಾದ್ರೂ ಕೀಟ ಹೆಚ್ಚಾಗ್ಬಿಟ್ಟಿದೆ, ಔಟ್ ಬರ್ಸ್ಟ್ ಅಂತಾರೆ ಅವರು. ಸಾಮಾನ್ಯವಾಗಿ ಶೇಂಗಾ ಬೆಳೆಗೆ ಕಂಬಳಿ ಹುಳ ಬೀಳುತ್ತೆ, ಅದು ಒಂದ್ಸರಿ ಈಗ 2 ಹುಳ ಕಂಡಿತ್ತು, ಇವತ್ತಂದ್ರೆ ನಾಳೆ ಹೋಗೋದ್ರೊಳಗೆ ಅಲ್ಲಿ 106 ಹುಳ ಆಗಿಬಿಡುತ್ತೆ. ಅದಕ್ಕೆ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಅವ್ರು ಹೇಳಿಬಿಟ್ರೆ ಅದು ಎಲ್ಲರಿಗೂ ಒಂದು ಮಾರ್ಗದರ್ಶನ ಆಗ್ತಾಯಿತ್ತು. ರೈತರು ಅದನ್ನು ಅನುಸರಿಸಬೇಕು, ಅಧಿಕಾರಿಗಳು ಅದನ್ನು ತಿಳ್ಕೊಂಡು ಉಳಿದವರಿಗೆ ಹೇಳಬೇಕು. ಈ ಥರದ ಅನುಕೂಲಗಳು ರೇಡಿಯೋದಿಂದ ಆಗ್ತಾಯಿತ್ತು. ಆವಾಗ ಇಲಾಖೆ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ತಕ್ಷಣ ಅದನ್ನು ಕಳಿಸ್ಕೊಡ್ತಾ ಇದ್ರು, ನಾವು ಪ್ರಸಾರ ಮಾಡ್ತಾ ಇದ್ವಿ. ನಮಗೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಪ್ರಸಾರ ಮಾಡಿದಾಗ ಅದು ಎಲ್ಲರಿಗೂ ಮೂಡ್ತಿತ್ತು. ಇದೇ ರೀತಿ ಹಲವಾರು ರೈತರಿಗೆ ಉಪಯೋಗ ಆಗುವಂಥ ಅನೇಕ ಸಂದರ್ಶನ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ವಿ. ಇನ್ನೊಂದು ಉದಾಹರಣೆ ಹೇಳಬೇಕಂದ್ರೆ, ಒಬ್ಬ ರೈತರು ಪ್ರತಿದಿನ ನಮ್ಮ ಕಾರ್ಯಕ್ರಮ ಕೇಳ್ತಾ ಇದ್ರು. ಕಾರ್ಯಕ್ರಮ ಮುಗಿದ ನಂತರ ಕೊನೆಗೆ ನಾವು ನಾಳಿನ ಕಾರ್ಯಕ್ರಮ ಏನೇನು ಅಂತ ಹೇಳ್ತಾ ಇದ್ವಿ. ನಾಳಿನ ಕೃಷಿ ರಂಗದಲ್ಲಿ ನೀವೇನು ಕೇಳಬಹುದು, ಯಾರು ತಜ್ಞರಿರ್ತಾರೆ, ಅದನ್ನು ಅವರು ಪುಸ್ತಕದಲ್ಲಿ ಬರಿತಾ ಇದ್ರು. ಇವತ್ತಾಗಿದ್ದು ಎಲ್ಲ ಮುಖ್ಯಾಂಶಗಳನ್ನು ಬರೆದಿಟ್ಕೊಳ್ಳೋರು, ನಾಳಿನ ಕಾರ್ಯಕ್ರಮ ಏನನ್ನೋದನ್ನು ಅದನ್ನು ಕೆಳಗೆ ಬರೆದಿಡೋರು. ಮರು ದಿವಸ ಮತ್ತೆ ಕುಂತ್ಕೊಂಡು ಆ ಕಾರ್ಯಕ್ರಮ ಕೇಳ್ತಾ ಇದ್ರು, ಅದರ ಮುಖ್ಯಾಂಶ ಬರೆಯೋದು. ಅಕಸ್ಮಾತ್ ಆಗಿ ಆ ಯಜಮಾನರು ಮನೆಯಲ್ಲಿಲ್ಲ ಅಂದ್ರೆ ಅವ್ರ ಮನೆಯವರು, ಅವ್ರ ಮಕ್ಕಳು ಯಾರಾದರೂ ಅದನ್ನು ಕೇಳಿ ಬರೆದಿಟ್ಟಿರೋರು, ಇವರು ಬಂದು ಅದನ್ನು ತಿಳ್ಕೊಳ್ಳೋರು. ಈ ಥರ ವ್ಯವಸ್ಥೆ ಮಾಡ್ಕೊಂಡು ಒಂದ್ಸರಿ ಏನಾಯ್ತು, ತುಮಕೂರಿನ ಜಿಲ್ಲಾಧಿಕಾರಿಗಳು ಬಂದಿದ್ರು ನಿಲಯಕ್ಕೆ. ಈ ಅಕ್ರಮ ಸಕ್ರಮ ಮಾಡುವಂಥದ್ದು, ಈಗ ಜಮೀನು ಅಕ್ರಮವಾಗಿ ಅಂದರೆ ಅವ್ರು ಸಾಗುವಳಿ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಈ ಗುಡ್ಡದ ಪಕ್ಕದ್ದು ಕೆರೆ ಪಕ್ಕದ್ದು ಯಾವುದು, ಅದನ್ನು ಒಂದು ಅರ್ಜಿ ಕೊಟ್ಟು ಅದು ಸರಿ ಅಂತ ಅನಿಸಿದರೆ ಸರ್ಕಾರದವರು ಅದನ್ನು ಸಕ್ರಮ ಮಾಡಿಕೊಡ್ತಾರೆ. ಅದರ ಬಗ್ಗೆ ಅವರು ಮಾತಾಡಿದರು, ಅದಕ್ಕೆ ಏನು ಮಾಡಬೇಕು, ಎಷ್ಟು ವರ್ಷದಿಂದ ಮಾಡಿರಬೇಕು, ಅದಕ್ಕೆ ಏನೇನು ದಾಖಲೆಗಳು ಅವ್ರ ಹತ್ರ ಇರಬೇಕು ರೈತರ ಹತ್ರ, ಇದನ್ನೆಲ್ಲ ಹೇಳಿದರು. ಅದನ್ನು ಕೇಳಿ ಆ ರೈತರು ಇದು ಸಾಯಂಕಾಲ ಕೃಷಿ ರಂಗದಲ್ಲಿ ಕೇಳಿದರು, ಮರು ದಿವಸ ಬೆಳಗ್ಗೆ ಎದ್ದು ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಒಂದು ಅರ್ಜಿ ಕೊಟ್ಟರು. ಅವ್ರು ಮಾಡ್ತಾ ಇದ್ರಂತ ಒಂದು 2 ಎಕರೆನೋ ಅಷ್ಟು ಕೊಟ್ಟರೆ ಅವರು ತಹಸೀಲ್ದಾರ್ ಸಿಬ್ಬಂದಿಯವರು ಕಚೇರಿಯವರು ಇಲ್ಲ ಇಂಥದ್ದು ನಮಗಿನ್ನೂ ಬಂದಿಲ್ಲ, ನಾವು ಇದನ್ನು ತೊಗೊಳ್ಳೋದಿಲ್ಲ ಅಂತ ಅವರು ತೊಗೊಂಡಿಲ್ಲ. ಇವರು ವಾಪಸ್ ಮನೆಗೆ ಬಂದು ಅದನ್ನು ರಿಜಿಸ್ಟರ್ಡ್ ಪೋಸ್ಟ್ ಮುಖಾಂತರ ಕಳಿಸ್ಬಿಟ್ರು ತಹಸೀಲ್ದಾರ್ ಆಫೀಸಿಗೆ. ಅದಕ್ಕೆ ಸ್ವೀಕೃತಿ ಪತ್ರ ಬಂತು ಅವ್ರಿಗೆ ಮುಂದೆ 1-2 ದಿನದಲ್ಲಿ. ಮುಂದೆ ಕೆಲವು ದಿನ ಆದಮೇಲೆ ಅವರಿಗೆ ತಹಸೀಲ್ದಾರ್ ಆಫೀಸಿಂದನೇ ಪತ್ರ ಬಂತು, ನೀವು ಇಂಥ ಒಂದು ಅರ್ಜಿ ಕೊಟ್ಟಿದ್ರಿ, ಅದಕ್ಕಿಂತ ಸೂಕ್ತ ದಾಖಲೆಗಳನ್ನು ಒದಗಿಸಿದ್ರೆ ನಿಮಗೆ ಅದನ್ನು ಸಕ್ರಮ ಮಾಡಿಕೊಡ್ತೀವಿ ಅಂತ. ಹಂಗಾಗಿ ಇವರು ಆ ದಾಖಲೆ ಕೊಟ್ಟಿಂದ ಅವರಿಗೆ ಆ 2 ಎಕರೆನೂ ಎಷ್ಟು ಹೊಲ ಇವ್ರ ಹೆಸರಿಗೆ ಬಂತು. ಕಾರ್ಯವನ್ನು ಮಾಡಿದಿರಿ ಗಿರೀಶ್ ಪಾಟೀಲ್, ನಿಮಗೆ ಸಾಕಷ್ಟು ನಿಮ್ಮ ಸ್ಮೃತಿ ಪಟಲದೊಳಗೆ ಸಾಕಷ್ಟು ಮಧುರ ನೆನಪುಗಳಿದಾವೆ. ಹೌದು, ರೇಡಿಯೋ ಮುಖಾಂತರ ಆಗ್ತಾ ಇದ್ದದ್ದು, ಇಂಥವು ಅನೇಕ ಇಂಥವು ನಮ್ಮ ಕಣ್ಣೆದುರಿಗೆ ಆದಂತ ಬೇಕಾದಷ್ಟಿವೆ. ಒಬ್ಬರು ಹಿರಿಯ ರೈತರಿದ್ರು, ಅವರು ರೇಷ್ಮೆ ಬೆಳೀತಾ ಇದ್ರು, ಅವರು ಚಿಕ್ಕವರಿದ್ದಾಗ, ಈಗ ನಾನು 88-90 ಸುಮಾರಿಗೆ ಹಿರಿಯರಾಗಿದ್ದರು, 60 ವರ್ಷದ ಮೇಲೆ ಅವರು, ಅವರು ಯುವಕರಾಗಿದ್ದಾಗ ಯಾವುದರಲ್ಲೂ ಲಾಭ ಆಗಲಿಲ್ಲ, ಏನೋ ಕೃಷಿ ಮಾಡಿದ್ರು, ಇನ್ನೊಂದು ಬೆಳೆದ್ರು, ಅದನ್ನು ಬೆಳೆದ್ರು, ಹಣ್ಣಿನ ಗಿಡ ಹಚ್ಚರು, ಯಾವುದೂ ಅವರಿಗೇನೋ ಕೈಗೆ ಹತ್ತಲಿಲ್ಲ. ಏನಾರ ಮಾಡಬೇಕು ಅಂತ ಬಹಳ ಬೇಜಾರ್ನಾಗ ಎಲ್ಲ ಹೊಂಟಿದ್ದರಂತ. ರೇಡಿಯೋದಾಗ ಯಾರೋ ಒಬ್ಬರು ರೇಷ್ಮೆ ಬಗ್ಗೆ ಮಾತಾಡ್ತಿದ್ದರಂತ, ಅದನ್ನು ಅವ್ರು ಕೇಳಿದ್ರು. ಹಂಗಾದ್ರೆ ಇವ್ರು ಬೇಡ, ನಾನು ಅದನ್ನ ಮಾಡಿದ್ರೆ ಹೆಂಗೆ ಅಂತಂದು ಅದನ್ನು ಬಂದು ಹಿರಿಯ ಅಧಿಕಾರಿಗಳನ್ನು ಭೇಟಿಯಾಗಿ ಅವ್ರಿಗೆ ಏನೇನು ಬೇಕು ಮಾಹಿತಿ ತಗೊಂಡು ಅದನ್ನು ಶುರು ಮಾಡಿದರು. ಮುಂದೆ ಅವರು ಬಹಳ ನಮ್ಮ ರಾಜ್ಯದಲ್ಲೇ ಪ್ರಸಿದ್ಧ ರೇಷ್ಮೆ ಬೆಳೆಗಾರರಾದರು. ಅವರ ರೇಷ್ಮೆ ಕೃಷಿ ತೋಟಕ್ಕೆ ಅವ್ರ ಮನೆಗೆ ತೈವಾನು, ಜಪಾನು, ಕೊರಿಯಾ ಆ ಕಡೆಯಿಂದ ವಿದ್ಯಾರ್ಥಿಗಳು ಅಲ್ಲಿದ್ದು ರೇಷ್ಮೆ ಮೊಟ್ಟೆಯಿಂದ ಹಿಡಿದು ಅದು ಗೂಡು ಕಟ್ಟುವವರೆಗೂ ಅಷ್ಟು ಅವಧಿ ಪೂರ್ತಿ ಅವರಿಗೆ ಅಲ್ಲಿ ತರಬೇತಿ ಟ್ರೈನಿಂಗ್ ಅದನ್ನು ತಿಳ್ಕೊಂಡು ಹೋಗ್ಲಿಕ್ಕೆ ಅವರಿಗೆ ಬರ್ತಾ ಇದ್ರು. ಇವರು ವಿದೇಶಗಳಿಗೆ ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ಪ್ರದೇಶಕ್ಕೆ ಗೆಸ್ಟ್ ಲೆಕ್ಚರ್ ಆಗಿ ಹೋಗ್ತಾ ಇದ್ರು, ಪರಿಣತರಾಗಿ ಅಲ್ಲಿ ವಿಷಯ ತಿಳಿಸಿ ಬರ್ತಾ ಇದ್ರು. ಅವರು ಹೆಚ್ಚು ಓದಿರಲಿಲ್ಲ, ಅವರಿಗೆ ಇಂಗ್ಲಿಷ್ ನಲ್ಲಿ ಹೇಳ್ಬೇಕಂದ್ರೆ ಆಗ್ತಿರಲಿಲ್ಲ, ಅದು ಕನ್ನಡದಲ್ಲೇ ಅವರು ಹೇಳಿ. ಇವತ್ತಿ ಕೂಡ ತುಮಕೂರು ರೈತರನ್ನ ನಾವು ನೋಡಿ, ಆ ಕಡೆ ಈ ರಾಮನಗರ ಭಾಗದೊಳಗೆ ರೇಷ್ಮೆ ಕೃಷಿಯನ್ನು ತುಂಬಾ ಯಶಸ್ವಿಯಾಗಿ ರೈತರು ಬೆಳೀತಾ ಇದ್ದಾರೆ. ಹಾಲು ರೇಷ್ಮೆ ಕೋಲಾರ, ಮಂಡ್ಯ, ತುಮಕೂರು ಈ ಭಾಗ, ಬೆಂಗಳೂರು, ದೇವನಹಳ್ಳಿ ಆ ಭಾಗದಲ್ಲೆಲ್ಲ ಇದು ಬಹಳ ಪ್ರಸಿದ್ಧ. ಒಳ್ಳೆ ರೇಷ್ಮೆ ಬೆಳೆಗಾರರು, ಹಾಗೆ ಒಳ್ಳೆ ಹೈನುಗಾರರು, ಒಳ್ಳೆ ತಳಿಯ ಆಕಳುಗಳನ್ನ ಅವರು ಸಾಕ್ತಾ ಇರ್ತಾರೆ. ಆಗಿನ ಪರಿಸ್ಥಿತಿ ರೇಡಿಯೋದ ಮೇಲೆ, ಅದೇ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದರೆ ಬಹಳಷ್ಟು ಬದಲಾವಣೆ ಆಗಿದೆ. ಫೋನ್ಗಳು ಬಂದವ, ಆಮೇಲೆ ಫೋನ್ನಲ್ಲಿ ಗ್ರೂಪ್ಗಳನ್ನು ಮಾಡ್ಕೋತಾರೆ, ವಾಟ್ಸಪ್ ಗ್ರೂಪ್ಗಳನ್ನು ಮಾಡ್ತಾರೆ. ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದವರು ಸಹಿತ ಆ ಥರದ ಒಂದು ಅನುಕೂಲತೆ ಮಾಡಿಕೊಟ್ಟಾರೆ. ಆಮೇಲೆ ಅವ್ರಿಗೆ ಏನೋ ಮಾಹಿತಿ ಬೇಕಂದ್ರು ಫೋನ್ನಲ್ಲಿ ಹಾಕಿಬಿಡ್ತಾರೆ, ತಕ್ಷಣಕ್ಕೆ ಎಲ್ಲರಿಗೂ ಮುಟ್ಟಿಬಿಡ್ತದೆ. ಅವರು ಆ ಸಂಸ್ಥೆಗೆ ಬಂದು ಹೋಗಬೇಕು, ಇವರು ಬಾಯಿಂದನ ಅವ್ರಿಗೆ ಹೇಳಬೇಕು ಅನ್ನುವಂಥದ್ದು ಇಲ್ಲೇ ಇಲ್ಲ, ಅವ್ರು ಅಲ್ಲಿಂದ ಪ್ರಶ್ನೆ ಕೇಳಿದ್ರು ಇಲ್ಲಿ ಉತ್ತರ ಕೊಡ. ಅದೇ ರೀತಿ ಇನ್ನೂ ಒಂದು ವ್ಯವಸ್ಥೆ ಇದೆ ಕೃಷಿ ಇಲಾಖೆ ಒಳಗೆ, ನಮ್ಮ ಹೊಲದಲ್ಲಿ ಏನೋ ಸಮಸ್ಯೆ ಆಗಿದೆ, ನಾವು ಫೋನ್ನಲ್ಲೇ ಅವರಿಗೆ ಸಂಪರ್ಕ ಮಾಡಿ ಇಲ್ಲಿಯ ಫೋಟೋ ತೆಗೆದು ಕಳಿಸ್ಬೋದು, ಅಥವಾ ಅದನ್ನು ನೇರವಾಗಿ ವಿಡಿಯೋ ಕಾಲ್ ಮಾಡಿ ಅಲ್ಲಿ ಆ ಹುಳನೋ ಅಥವಾ ಆ ಗಿಡದ ಪರಿಸ್ಥಿತಿನೋ ತೋರಿಸ್ಬಿಟ್ರೆ ಅವರು ತಮಗೆ ಗೊತ್ತಿಲ್ಲ ಅಂದರೂ ಇನ್ನೊಬ್ಬ ತಜ್ಞರಿಗೆ ಅದನ್ನು ಸಂಪರ್ಕ ಮಾಡಿ ಆ ತಜ್ಞರಿಂದ ಉತ್ತರ ಕೊಡಿಸ್ತಾರೆ. ಈ ವ್ಯವಸ್ಥೆನೂ ಆಗಿದೆ, ಅಂದರೆ ಬಹಳಷ್ಟು ಬದಲಾವಣೆ ಆದವು ತಂತ್ರಾಂಶಗಳನ್ನು ನಮ್ಮ ರೈತ ಬಾಂಧವ ಕಲಿತಿದ್ದಾರೆ. ಹಾಗೆ ನಮ್ಮ ಅನೇಕ ಉಪಕರಣಗಳು ಬದಲಾವಣೆ ಆದವು, ಬರೀ ಹಿಂದಿನ ನೇಗಿಲುಗಳು 2 ಎತ್ತು 4 ಎತ್ತು ಎಳೆಯುವಂಥ ನೇಗಿಲು, ಅದು ಹೋಗಿ ಟ್ರ್ಯಾಕ್ಟರ್ಗಳು ಬಂದು, ಸಣ್ಣ ಟ್ರ್ಯಾಕ್ಟರ್ ಬಂದು, ದೊಡ್ಡ ಟ್ರ್ಯಾಕ್ಟರ್ ಬಂದು, ಅದಕ್ಕಿಂತ ದೊಡ್ಡ ಟ್ರ್ಯಾಕ್ಟರ್ಗಳು ಬಂದು, ಅಂದರೆ ನಮಗೇನೇನು ಅನುಕೂಲತೆಗಳು ಬೇಕೋ ಅವೆಲ್ಲ ಬದಲಾವಣೆಗಳಾದವು, ಆವಿಷ್ಕಾರಗಳಾದವು. ಬಿತ್ತು ಕೂರಿಗೆ, ಆಮೇಲೆ ರಾಶಿ ಮಾಡುವ ಯಂತ್ರಗಳು ಒಂದು ದೊಡ್ಡ ಆವಿಷ್ಕಾರ ಅನ್ಕೊಂಡಿದ್ದು, ಈಗ ಹೊಲದಲ್ಲೇ ರಾಶಿ ಆಗ್ಬಿಡುತ್ತೆ. ಈ ಬೃಹತ್ ಯಂತ್ರಗಳು ಕಟಾವು ಮಾಡಿ ನಿಮಗೆ ಧಾನ್ಯನ ಒಂದು ಕಡೆ ಕೊಡ್ತಾವೆ, ಮೇವು ಒಂದು ಕಡೆ ಬೀಳುತ್ತೆ, ಉಳಿದದ್ದು ಬೇಡದ ಪದಾರ್ಥ ಒಂದು ಕಡೆ ಬೀಳುತ್ತೆ. ಈ ಥರ ಬದಲಾವಣೆಗಳು ಬಹಳಷ್ಟು, ಎಷ್ಟೋ ನಾವು ದೊಡ್ಡ ದೊಡ್ಡ ದೇಶದಲ್ಲಿ ಅಥವಾ ಬಹಳ ಮುಂದುವರೆದ ದೇಶದಲ್ಲಿ ಇಂಥವದಾವ ಅಂತ ನಾವು ನೋಡ್ತಿದ್ವಿ, ಅಥವಾ ಈಗ ನಮ್ಮಲ್ಲೇ ಅವು ಲಭ್ಯ ಇದಾವೆ. ನಮ್ಮಲ್ಲೇ ಅಂದ್ರೆ ಸಾಕಷ್ಟು ನಮ್ಮ ರೈತ ಬಾಂಧವರು ಈ ಹೊಸ ಹೊಸ ತಂತ್ರಜ್ಞಾನಗಳಿಗೆ ತಮ್ಮನ್ನ ಒಡ್ಕೊಂಡಿದ್ದಾರೆ. ಆಮೇಲೆ ಜಾಗತೀಕರಣದ ಪ್ರಭಾವ ಆಗಿದ್ರು ಕೂಡ ಈಗೇನಾಗಿದೆ, ರಾಸಾಯನಿಕಗಳ ಉಪಯೋಗ ಬಹಳ ಆಗಿದ್ರೆ, ಅಂದ್ರೆ ಯೂರಿಯಾ ಪ್ರಮಾಣ ಇದ್ರಲ್ಲಿ ಜಾಸ್ತಿ ಜಾಸ್ತಿ ಆಗಿದೆ. ಇದಕ್ಕೆ ಕಾರಣಗಳೇನು? ಆಮೇಲೆ ಮುಖ್ಯವಾಗಿ ಈಗ ನಮ್ಮ ರೈತ ಬಾಂಧವರು ಇನ್ನೂ ಕೂಡ ಒಂದು ಸಮಸ್ಯೆ ಇದೆ ರೀ. ಒಬ್ಬ ರೈತ ಒಂದು ಗೋವಿಂಜಳ ಬೆಳೆದ್ರೆ ಸುತ್ತಮುತ್ತ ರೈತರು ಅದನ್ನ ಬೆಳೆಯೋದು, ಅಂದ್ರೆ ಬೇರೆ ಬೇರೆ ಒಂದು ಕೃಷಿ ಮಾಡ್ಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಆದ್ರೆ ಹೇಗೆ ಈ ಒಂದು ಈ ಜಾಗತೀಕರಣದ ಪ್ರಭಾವದಿಂದ ಹೊರಗೆ ಬರ್ಬೇಕಲ್ಲ, ಮತ್ತೆ ಸಾವಯವ ಕೃಷಿಯನ್ನ ಮಾಡಬಹುದು, ವ್ಯವಸ್ಥಿತವಾಗಿ ಮಾಡ್ಕೋಬೇಕು. ಇದು ಆಗಲಾರದ ಒಂದು ಪ್ರಶ್ನೆ ಏನಲ್ಲ. ಈಗ ಈರುಳ್ಳಿ, ಟೊಮೆಟೊ ಮತ್ತು ಈರುಳ್ಳಿ ಅದಕ್ಕೆ ಬಹಳ ಜ್ವಲಂತ ಉದಾಹರಣೆಗಳು. ಒಂದು ವರ್ಷ ಈರುಳ್ಳಿಗೆ ಸಿಕ್ಕಾಪಟ್ಟೆ ರೇಟ್ ಸಿಗ್ತದೆ, ಮರು ವರ್ಷ ಎಲ್ಲರೂ ಬೆಳೀತಾರೆ, ಅವಾಗ ರೇಟ್ ಇಳಿದು. ಹಲವಾರು ಕಾರಣ. ಈಗ ನಾವು ಬೆಳೆದದ್ದು ಜಾಸ್ತಿ ಒಂದೇ ಮಾರ್ಕೆಟ್ಗೆ ಹೋದರೂ ಆಗ್ಬೋದು, ಅಲ್ಲಿ ಸಾಮಾನ್ಯವಾಗಿ ಬೇರೆ ಪ್ರದೇಶಗಳಿಂದಲೂ ಬರ್ತಾ ಇರುತ್ತೆ. ಈಗ ಹುಬ್ಬಳ್ಳಿ ಮಾರ್ಕೆಟ್ಗೆ ನಾವು ಸುತ್ತಮುತ್ತ ಇದ್ದವರಷ್ಟೇ ಬೆಳೆದವ್ರು ಕಳಿಸ್ಬೇಕಂತೇನಿಲ್ಲ, ಬಾಂಬೆಯಿಂದನೂ ಬರ್ಬೋದು, ಇನ್ನೊಂದು ಕಡೆಯಿಂದನೂ ಬರ್ಬೋದು, ಅವತ್ತು ರೇಟ್ ಇಳಿದ್ಬಿಡ್ತದೆ, ಹಾಗಾಗಿ ರೈತರಿಗೆ ನಷ್ಟ ಆಗುತ್ತೆ. ಟೊಮೆಟೊನೂ ಅದೇ ಆಯ್ತು, ಅಲ್ಲಿ ಬೇರೆ ಕಡೆ ಹೋಗ್ತಾ ಇರ್ತದೆ, ಅದಾಗಲಿಲ್ಲ ಅಂದರೆ ನಷ್ಟ ಆಗ್ತದೆ. ಇಲ್ಲಿ ಏನು ಮಾಡಬೇಕು ಅಂತಂದರೆ ಒಂದು ವ್ಯವಸ್ಥೆ ಏನಾಗಬೇಕು, ಪ್ರತಿ ದಿವಸ ಎಷ್ಟು ಮಂದಿ ಬಿತ್ತನೆ ಮಾಡಿದರು, ಎಷ್ಟು ಕ್ಷೇತ್ರ ಆಯಿತು. ಇವತ್ತು ಈರುಳ್ಳಿ ಇವತ್ತು ಒಟ್ಟಾರೆ 100 ಹೆಕ್ಟೇರ್ ಕ್ಷೇತ್ರ ಆಗಿದೆ, ನಾನು ಬಿತ್ತಬೇಕೋ ಬೇಡವೋ, ನನಗದು ಲಾಭ ಆಗ್ತೈತೋ ಇಲ್ಲೋ, ನಾನು 101 ಹೆಕ್ಟೇರ್ನವನು, ವಿಚಾರ ಮಾಡಬೇಕು. ಬೇಡ, ನಾನು ಅರ್ಧ ಈರುಳ್ಳಿ ಹಾಕ್ತೀನಿ, ಇನ್ನು ಅರ್ಧ ಬೇರೆ ಹಾಕೋತೀನಿ, ಅಕಸ್ಮಾತ್ ಈರುಳ್ಳಿಗೆ ನನಗೆ ನಷ್ಟ ಆದ್ರೂ ಇದರೊಳಗೆ ಲಾಭ ಆಗ್ತತಿ. ಈ ರೀತಿ ನಮ್ಮ ರೈತರು ವಿಚಾರ ಮಾಡ್ಬೋದು. ಸ್ವಲ್ಪ ಇನ್ನೂ ಆಧುನಿಕವಾಗಿ ವಿಚಾರ ಮಾಡಬೇಕು. ಅವರು ತಜ್ಞರಾಗಬೇಕು, ವ್ಯಾಪಾರಸ್ಥರು ಆಗಬೇಕು. ಬರೀ ಬೆಳೆದು ಆಯಿತು ನಿಮಗೆ ಬೇಕಾದಷ್ಟು ತಗೋರಿ ಅಂತ ಕೊಡೋದಲ್ಲ, ನನ್ನ ರೇಟ್ ಇಷ್ಟು ತಗೋತೀವೋ ಅಲ್ಲಿ, ಆ ಥರ ಅವ್ರು ಆಗಬೇಕು. ಒಳ್ಳೆ ಗುಣಮಟ್ಟದ ಬರಬೇಕಂದ್ರೆ ತಾವು ಹೇಳಿದ್ರಾಗಲೇ ರಾಸಾಯನಿಕ ಗೊಬ್ಬರ ವಿಪರೀತ ಬಳಸ್ತಾರೆ. ವಿಪರೀತ ಬಳಸೋದಕ್ಕಿಂತ ಸಮತೋಲನವಾಗಿ ಬಳಸಿದ್ರೆ ಏನು ಅಂತ ತೊಂದರೆ ಆಗೋದಿಲ್ಲ. ಈಗ ಯೂರಿಯಾ ಹಾಕಿದ್ರೆ ಅದು ತಕ್ಷಣಕ್ಕೆ ಹಸಿರು ಆಗ್ಬಿಡುತ್ತೆ, ಎತ್ತರ ಆಗ್ಬಿಡುತ್ತೆ, ಚಲೋ ಬೆಳೀತು ಅಂತಾರೆ. ಅದನ್ನ ನಾವು ಸ್ವಲ್ಪ ತಡವಾಗಿ ಹಾಕಿದ್ರೆ ಆ ಬೆಳೆಗೆ ಅದು ಹಾನಿ ಮಾಡುತ್ತೆ. ನಾವು 3 ಅಂಶಗಳನ್ನ ಮತ್ತೆ ಸೂಕ್ಷ್ಮ ಪೋಷಕಾಂಶಗಳನ್ನ ಎಲ್ಲವನ್ನು ಸರಿಯಾದ ಪ್ರಮಾಣದಲ್ಲಿ ಕೊಟ್ಟರೆ ಆ ಬೆಳೆ ಚೆನ್ನಾಗಿರುತ್ತೆ. ಇದರ ಜೊತೆಗೆ ಮುಂಚಿತವಾಗಿ ಈ ಕೊಟ್ಟಿಗೆ ಗೊಬ್ಬರ, ಸಾವಯವ ಗೊಬ್ಬರ ಇಂಥದ್ದನ್ನ ಯಾವ್ದು ಸಾಧ್ಯವೋ ಅದು, ಈಗೆಲ್ಲ ಬೇಕಾದಷ್ಟು ಅದರೊಳಗೆ ಮಾಹಿತಿ ಇದೆ, ಮಣ್ಣಿನಲ್ಲಿ ಜೀವಂತಿಕೆ ಉಳಿಸಿಕೊಂಡು ಎರೆಹುಳು ಗೊಬ್ಬರ ಇಂಥವನ್ನ ಪ್ರತಿಯೊಂದು ನಾವು ಸಾಧ್ಯ ಆದದ್ದನ್ನು ಬಳಸಿದ್ರೆ ಅದರ ಜೊತೆಗೆ ಅದು ಅದಕ್ಕೆ ಸಹಕಾರ ಕೊಡುತ್ತೆ. ಪೋಷಕಾಂಶಗಳನ್ನು ಹೀರಿಕೊಳ್ಳಲಿಕ್ಕೆ ಈ ನಮ್ಮ ಸಾವಯವ ಗೊಬ್ಬರ ಅನುಕೂಲ ಮಾಡಿಕೊಡ್ತದೆ. ಆಮೇಲೆ ಹೆಚ್ಚಿನ ಅಂಶ ಉಳಿಸ್ಕೊಡ್ತದೆ, ಅದು ತನ್ನಲ್ಲಿ ಹಿಡಿದಿಟ್ಕೊಂಡಿರ್ತದೆ, ಆಮೇಲೆ ಅದು ನೀರನ್ನ ಹಿಡಿದಿಟ್ಕೊಡ್ತದೆ. ಅದಕ್ಕೆ ಅದು ಬೆಳೆಗಳಿಗೆ ಮಣ್ಣಿಗೆ ಎಲ್ಲದಕ್ಕೂ ಅನುಕೂಲ. ಅದನ್ನ ನಮ್ಮ ರೈತರು ತಿಳ್ಕೊಬೇಕು. ಸುಮ್ಮನೆ ಒಬ್ರು ಹಾಕಿದ್ರು ಅಂತ ಇನ್ನೊಬ್ಬರು ಅದನ್ನ ಮಾಡಬಾರ್ದು. ಆಮೇಲೆ ರಾಸಾಯನಿಕಗಳನ್ನು ಬಳಸುವಾಗ ಕೂಡ ಈಗ ಕೀಟನಾಶಕ ರೋಗನಾಶಕ ಸ್ಪಷ್ಟವಾಗಿ ಯಾವುದಕ್ಕೆ ಯಾವ್ದು ಬೇಕು ಅನ್ನೋದನ್ನ ತಿಳ್ಕೊಂಡು ಮಾಡಬೇಕು. ಇದು ಎಲೆ ತಿನ್ನುವ ಕೀಟನೋ ಅದಕ್ಕೆ ಬೇರೆ, ರಸ ಹೀರುವಂತ ಕೀಟನೋ ಅದಕ್ಕೆ ಬೇರೆ, ಇವೆರಡೂ ಅಲ್ಲ, ರೋಗಕ್ಕೆ ಬೇರೆ. ರೋಗದನ್ನ ತಂದು ನಾವು ಕೀಟಕ್ಕೆ ಹೊಡೆದ್ರೆ ಉಪಯೋಗ ಆಗುದಿಲ್ಲ, ಕೀಟದ ಒಯ್ದು ರೋಗಕ್ಕೆ ಹೊಡೆದ್ರೆ ಉಪಯೋಗ. ಅದಕ್ಕೆ ಅದನ್ನ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ತಿಳ್ಕೊಂಡು ಸಿಂಪರಣೆ ಮಾಡಬೇಕು. ಅಲ್ಲೂ ಎಷ್ಟು ಹೇಳಿರ್ತಾರೋ ಅಷ್ಟೇ ಡೋಸ್. ಹಿಂದೆಲ್ಲ 1 ಮಿಲಿಲೀಟರ್, 2 ಮಿಲಿಲೀಟರ್ ಪ್ರತಿ ಲೀಟರ್ಗೆ ಅಂದ್ರೆ ಆಗಿನ ರಾಸಾಯನಿಕಗಳು ಅಂತಾವಿದ್ದು, ಈಗಿಲ್ಲ. ಈಗ 0.1 ಮಿಲಿಲೀಟರ್ ಬಹಳ ಕಡಿಮೆ, ಒಂದನೇ ಹಾಕ್ಬೇಕೋ ಏನೋ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ಬೇಕು. ಈಗ ಅಂತ ರಾಸಾಯನಿಕಗಳು ಬಂದ, ಅವನ್ನ ಎಚ್ಚರಿಕೆಯಿಂದ ಬಳಸಬೇಕು. ಅವ್ರು ಎಷ್ಟು ಹೇಳಿದಾರೆ ಅಷ್ಟೇ ಬಳಸಬೇಕು, ಅದಕ್ಕಿಂತ ಹೆಚ್ಚು 1 ಲೀಟರ್ ಹಾಕಬಾರ್ದು. ಹಾಕಿದ್ರೆ ಆ ಕೀಟಕ್ಕೂ ಉಪಯೋಗ ಆಗುದಿಲ್ಲ, ಅದು ಸಾಯದೇ ಇರಬಹುದು. ಕೆಲವೊಮ್ಮೆ ಅದಕ್ಕೆ ಅದು ನಿರೋಧಕ ಶಕ್ತಿ ಬೆಳೆಸ್ಕೊಳ್ಬಹುದು. ಕಡಿಮೆ ಹಾಕಿದ್ರು ನಿರೋಧಕ ಶಕ್ತಿ ಬೆಳೆಸ್ಬೋದು. ಅದಕ್ಕೆ ಅವ್ರು ಎಷ್ಟು ನಿಗದಿಪಡಿಸುತ್ತಾರೆ ಅಷ್ಟೇ ಹಾಕ್ಬೇಕು. ಅದಕ್ಕೆ ಗಿರೀಶ್ ಪಾಟೀಲ್ ಅವರು ಈಗ ಮಾಹಿತಿ ಇದ್ದವ ಗೆದ್ದವ ಅಂತಾರೆ. ವೈಜ್ಞಾನಿಕವಾಗಿ ನಾವು ಮಾಹಿತಿ ತೆಗೆದುಕೊಳ್ಳೋದು ಬಹಳ ಮುಖ್ಯ. ಇನ್ನೊಂದು ಗಿರೀಶ್ ಪಾಟೀಲ್ ಅವರೇ, ತಾವು ವಿಸ್ತೃತ ಅನುಭವ ಹಿನ್ನೆಲೆಯೊಳಗೆ ಹೇಳ್ರಿ ಅಂದ್ರೆ, ಈಗ ಪಾಲಿಥಿನ್ ಬ್ಯಾಗ್ ಉಪಯೋಗ ಮಾಡಿಕೊಂಡು ಈಗ ಹಸಿರುಮನೆ ಪರಿಣಾಮ ಮಾಡ್ಕೊಳ್ಳೋದು ಅವಾಗ ಉಳ್ಳೋರು ಮಾಡ್ತಿದ್ರು. ಈಗ ಎಲ್ಲ ಸಾಕಷ್ಟು ರೈತರು 10 ಗುಂಟೆ ಜಾಗದೊಳಗೆ ಈ ಯಾಕಂದ್ರೆ 1-5 ಪಟ್ಟು ಬೆಳಿಬಹುದಲ್ಲ, ಅಂದ್ರೆ ರಕ್ಷಣೆ ಮಾಡ್ಕೊಂಡು ಬೆಳಿಬಹುದು, ಅದು ಕೂಡ ಮನಸ್ಸು ಮಾಡ್ತಾ ಇದ್ದಾರೆ. 20-30 ವರ್ಷದ ಹಿಂದೆ ಹನಿ ನೀರಾವರಿ, ಈ ಹಸಿರು ಮನೆ ಇವೆಲ್ಲ ಬಹಳ ಏನೋ ಬೆಲೆ ಬಾಳುವಂಥದ್ದು, ಅದು ಹಣ ಇದ್ದವರಿಗೆ ಮಾತ್ರ ಅಂತ ಅನ್ನುವಂಥದ್ದು ಇತ್ತು. ಆದರೆ ಆ ನಂತರದ ದಿನಗಳಲ್ಲಿ ಸರ್ಕಾರದವರು ಅದಕ್ಕೆ ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಟ್ರು. ಹನಿ ನೀರಾವರಿಗೆ ಸಬ್ಸಿಡಿ ಕೊಡುವಂಥದ್ದು, ಸ್ಪ್ರಿಂಕ್ಲರ್ ನೀರಾವರಿ, ಇಂಥವಕ್ಕೆಲ್ಲ ಅನುಕೂಲ ಮಾಡಿಕೊಟ್ರು. ಈ ತಾವು ಹೇಳಿದಾಗ ಈ ಹಸಿರು ಮನೆ ಇವಕ್ಕೂ ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಟ್ರು. ಅದಕ್ಕೆ ಸಬ್ಸಿಡಿ ಕೊಡ್ತಾರೆ, ಸಾಲ ಕೊಡ್ತಾರೆ, ಹನಿ ನೀರಾವರಿಗೆ ಸಾಲ ಕೊಡ್ತಾರೆ. ಹಿಂಗೆ ರೈತರಿಗೆ ಅದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಯಿತು. ಆಮೇಲೆ ಅವುಗಳ ಬೆಲೆನೂ ಕಡಿಮೆ ಆಯಿತು. ಮೊದಲು ಅವಾಗೆಲ್ಲ ಅವು ಬಹಳ ಬೆಲೆ ಬಾಳ್ತಿದ್ದು, ಬಹಳ ತುಟ್ಟಿರ್ತಿದ್ದು. ಈಗ ಏನಿಲ್ಲ, ಅವು ಕಡಿಮೆ ರೇಟ್ಗೆ ಎಲ್ಲ ಸಿಗ್ತಾವೆ. ಅದಕ್ಕೆ ಅವನ್ನೆಲ್ಲ ಬಳಸ್ಕೊಂಡು ರೈತರು ಮಾಡ್ಬೋದು. ಅಲ್ಲಿ ನೀರು ಉಳಿಸ್ಬೋದು, ಎಷ್ಟು ಬೇಕೋ ಅಷ್ಟೇ ಕೊಡ್ಬೋದು, ಕಸ ಕಳೆ ಬೆಳೆಯೋದನ್ನ ತಪ್ಪಿಸ್ಬೋದು. ಅದರ ಮುಖಾಂತರ ನಾವು ಗೊಬ್ಬರ ಇಂಥವು ಔಷಧಿ ಇವನ್ನೆಲ್ಲ ಹಾಕೋದ್ರಿಂದ ಅದು ನಿರ್ದಿಷ್ಟವಾಗಿ ಆ ಸಸ್ಯಗಳಿಗೆ ಹೋಗುತ್ತೆ. ಆಮೇಲೆ ಅವು ಉಪಯೋಗಿಸ್ಕೊಂಡು ಚೆನ್ನಾಗಿ ಬೆಳೀತವೆ. ಅಲ್ಲಿ ಹಾಳಾಗೋದನ್ನ ವೇಸ್ಟ್ ಆಗೋದನ್ನ ನಾವು ಸಂಪೂರ್ಣ ಕಡಿಮೆ ಮಾಡಬಹುದು. ಅದನ್ನು ತಿಳ್ಕೊಂಡು ಮಾಡಬೇಕು ರೈತರು. ಆಮೇಲೆ ಈಗ ಇತ್ತೀಚೆಗೆ ಸಾವಯವ ಕೃಷಿ, ಸಮಗ್ರ ಕೃಷಿ, ಶೂನ್ಯ ಬೇಸಾಯ, ಶೂನ್ಯ ಬಂಡವಾಳ ಬೇಸಾಯ. ಶೂನ್ಯ ಬೇಸಾಯ ಅನ್ನೋಕ್ಕಿಂತ ಶೂನ್ಯ ಬಂಡವಾಳ, ಅಂದ್ರೆ ಹೆಚ್ಚಿನದನ್ನು ಹೊರಗಿಂದ ಹಾಕುವಂಥದ್ದಲ್ಲ. ಈಗ ಸಾವಯವ ಕೃಷಿ ಅಂದರೆ ನಮ್ಮ ಹೊಲದಲ್ಲೇ ನಾವೇ ಬೆಳೆದು ಹಾಕಬೇಕು, ನಾವೇ ಬೆಳೆದು ಸಂಗ್ರಹಿಸಿಟ್ಟಂಥ ಬೀಜ ಹಾಕಬೇಕು, ಉಳಿದ ಪರಿಕರಗಳು ನಮ್ಮಲ್ಲಿಯೇ ನಾವು ತಯಾರು ಮಾಡಿ ಹಾಕಬೇಕು. ಈಗ ಗೊಬ್ಬರ ಆಯಿತು ಅಥವಾ ಅದಕ್ಕೆ ಬೇಕಾದಂಥ ಪೋಷಕಾಂಶ ಕೀಟನಾಶಕ ಯಾವುದೇ ಆಗಲಿ ಅಲ್ಲೇ ಬೆಳಿಬೇಕು, ನೈಸರ್ಗಿಕವಾಗಿರಬೇಕು ಆ ಥರ. ಅದೇ ರೀತಿ ಶೂನ್ಯ ಬಂಡವಾಳ ಅಂದರೆ ಅಲ್ಲಿ ಏನು ಖರ್ಚಾಗುತ್ತೆ ಅದನ್ನಿಷ್ಟು ನಾವೇ ತೆಗಿಬೇಕು, ನಾವು ಮತ್ತೆ ಸಾಲ ಮಾಡಿ ತಂದಾಗಲಿ ಬೇರೆ ಕಡೆಯಿಂದ ತಂದು ಹಣ ಹಾಕಬಾರ್ದು. ಅಂದರೆ ಅಲ್ಲಿ ಖರ್ಚು ವೆಚ್ಚ ಅಲ್ಲೇ ನಡಿಬೇಕು. ಇದು ಈಗ ಸಾಕಷ್ಟು ಪ್ರಗತಿಪರ ರೈತರು ಮಾಡ್ತಾರೆ, ಜೀವಾಮೃತವನ್ನು ತಯಾರು ಮಾಡ್ತಾರೆ, ಹೊರಗಿನ ರಾಸಾಯನಿಕ ಉಪಯೋಗ ಮಾಡೋ ಬದಲಿ ಬೇವಿನ ಎಣ್ಣೆಯನ್ನು ಉಪಯೋಗ ಅಂದ್ರೆ ಅಭಿವೃದ್ಧಿ ಇದೆ. ಒಬ್ಬರು ಮಾಡಿದ್ದನ್ನು ನೋಡಿ ಅದೇ ತರನೂ ಮಾಡಬಹುದು, ಅಥವಾ ತಮ್ಮಲ್ಲಿ ಏನೋ ಬದಲಾವಣೆ ಬೇಕಂದ್ರೂ ಮಾಡ್ಕೋಬಹುದು. ಅವರ ಒಂದು ಪದ್ಧತಿ ಅಥವಾ ಅವರ ಒಂದು ಕ್ಷೇತ್ರಕ್ಕೆ ಅವ್ರ ಬೆಳೆಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅದನ್ನು ಬದಲಾವಣೆ ಮಾಡಿಕೊಂಡು ಈಗ ತಜ್ಞರು ಕೂಡ ಲಭ್ಯ ಇದ್ದಾರೆ. ಈಗ ಸಾವಯವ ಕೃಷಿ ಬಗ್ಗೆ ಅನೇಕ ಸಂಶೋಧನೆಗಳು ಆಗಿವೆ, ಸಂಸ್ಥೆಗಳು ಕೂಡ ಇದಾವೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲೂ ಅದಕ್ಕಾಗಿ ವಿಶೇಷ ವಿಭಾಗ ಇದೆ, ಅಲ್ಲಿ ತಜ್ಞರಿದ್ದಾರೆ, ಅವರನ್ನು ಕೇಳಿ ಮಾಡಬಹುದು, ಯಾವುದೇ ತೊಂದರೆ ಇಲ್ಲ. ಇದಕ್ಕೆ ಬೇಕಾದಷ್ಟು ಆಮೇಲೆ ಜೈವಿಕ ಅಂಶಗಳು ಈಗ ಬೇಕಾದಷ್ಟು ಇವೆ, ಸೂಕ್ಷ್ಮಾಣುಜೀವಿಗಳು ಯೂನಿವರ್ಸಿಟಿಯಲ್ಲೇ ಸಿಗ್ತಾವೆ. ಬೀಜಕ್ಕೆ ಲೇಪನ ಮಾಡುವಂತದ್ದು, ಕೀಟನ ತಡೆಯುವಂತದ್ದು, ಈಗ ನಮ್ಮಲ್ಲಿ ಕೆಲವು ಬಹಳ ತೊಂದರೆ ಮಾಡುವಂತ ಈ ಗೊಣ್ಣೆ ಹುಳು ಗೆದ್ದಲು ಇವಕ್ಕೆಲ್ಲ ನಾವು ತಡೆಯೋದಕ್ಕಿದಾವೆ. ಈ ಸೂಕ್ಷ್ಮ ಜೀವಿಗಳನ್ನ ಹಾಕಿಬಿಟ್ರೆ ಆ ರೋಗ ಅದಕ್ಕೆ ಬಂದು ಅಲ್ಲೇ ನಾಶ ಆಗ್ತವೆ. ಅದು ಒಮ್ಮೆ ಅಲ್ಲಿತ್ತು ಅಂದ್ರೆ ಮುಂದಿನ ಸರ್ತಿ ಸಹಿತ ಆ ಕೀಟಾಣುಗಳು ರೋಗಾಣುಗಳು ಅಲ್ಲೇ ಇರ್ತವೆ. ಆ ಮುಂದೆ ಬಂದ ರೈತ ಮಿತ್ರ ಕೀಟಗಳನ್ನು ಕೂಡ ಬೆಳೆಸಬಹುದು. ಮುಖ್ಯವಾಗಿ ಸಮಗ್ರವಾಗಿ ಅಂತಂದ್ರೆ ಎಲ್ಲಾ ಪದ್ಧತಿಗಳನ್ನು ಅಳವಡಿಸಿಕೊಳ್ಳೋದು, ನಮ್ಮಿಂದ ಏನೇನ್ ಸಾಧ್ಯವೋ ಬೇರೆ ಕೀಟ ಪಕ್ಷಿ ಪ್ರಾಣಿಗಳನ್ನು ಬೆಳೆಸಿಕೊಂಡು ಅವುಗಳ ಮುಖಾಂತರ ನಾವು ಇವನ್ನು ತಡಿಬೇಕು. ಈಗ ನಮ್ಮ ಅನೇಕ ನಮ್ಮ ರೈತ ಬಾಂಧವರು ಬಂದಾಗ ಹೇಳ್ತಾ ಇದ್ರು, ಕೋಳಿ ಸಾಕಿದ್ರೆ ಎಷ್ಟೋ ಅವರು ತೋಟದಲ್ಲೇ ಮನೆ ಇತ್ತು ಅಂದ್ರೆ ಅಲ್ಲೇ ಒಂದು 4 ಕೋಳಿ ಇದ್ವು ಅಂದ್ರೆ ಅವು ಕಳೆ ಏನು ಬೀಜ ಮೊಳತು ಬರ್ತಾವ ಅವನ್ ಸಹಿತ ತಿಂದ್ಬಿಡ್ತಾವ ಅಂತ. ಹಂಗಾಗಿ ಎಷ್ಟೋ ನಮಗೆ ಅವು ಹತೋಟಿ ಮಾಡ್ತಾವೆ, ಈ ಗಿಡದಲ್ಲಿ ಮ್ಯಾಲ್ ಕೂಡ್ತಾವ, ಅಲ್ಲೇನೋ ಕಾಣಿಸ್ದ ಆ ಹುಳ ತಿಂತಾವೆ, ಈ ತರ ಎಲ್ಲ ಹತೋಟಿ. ಗಿರೀಶ್ ಪಟೇಲ್ ಅವರೇ ತಾವ್ ಹೇಳ್ತಾ ಅಂದ್ರೆ ಸಮಗ್ರ ಕೃಷಿ ಮಾಡುವ ಒಲವು ತೋರಿಸಿದ್ರೆ ಸಾಕಷ್ಟು ಜನ ತೋರಿಸ್ತಾ ಇದ್ದಾರೆ, ಖರ್ಚು ಕಡಿಮೆ ಆಗ್ತದೆ, ಆಮೇಲೆ ಸ್ವಾವಲಂಬನೆ ಬೆಳೀತದೆ, ತಮ್ಮ ಕ್ಷೇತ್ರಕ್ಕೆ ಅನುಗುಣವಾಗಿ ತಮ್ಮ ಬೆಳೆಗೆ ಅನುಗುಣವಾಗಿ ಅದನ್ನ ಪಾಲಿಸಬೇಕೆ ಹೊರತು ಎಲ್ಲೋ ಯಾರೋ ಮಾಡಿದ್ರು ಅಂತ ಅದು ನೇರವಾಗಿ ನಮಗೆ ಅನ್ವಯ ಆಗ್ಲಿಕ್ಕಿಲ್ಲ. ಅವರಲ್ಲಿ ಇದ್ದಂತಹ ಪದ್ಧತಿಗಳನ್ನ ನಮ್ಮಲ್ಲಿ ಏನ್ ಬೇಕೋ ಬದಲಾವಣೆ ಮಾಡ್ಕೊಂಡು ಬಳಸಿದ್ರೆ ಖಂಡಿತವಾಗೂ ಉಪಯೋಗ ಆಗ್ತದೆ. ಗಿರೀಶ್ ಪಟೇಲ್ ಅವರ ತಾವು ವಿಸ್ತೃತ ಅನುಭವದ ಹಿನ್ನೆಲೆಯೊಳಗೆ ಈ APMC ಮಾರುಕಟ್ಟೆ ಅಧಿಕಾರಿಗಳು ಕೂಡ ಹೇಗೆ ರೈತ ತಮ್ಮ ಪೈರನ್ನ ಮಾರುಕಟ್ಟೆ ಮಾಡಬೇಕು, ಯಾಕಂದ್ರೆ ಮಾರುಕಟ್ಟೆ ಅಲ್ಲೇ ಜೀವಾಳ ಇರೋದು, ಮಾರುಕಟ್ಟೆಯನ್ನ ಚೆನ್ನಾಗಿ ಮಾಡಬೇಕು ಅಂತಂದಾಗ ಅವ್ರು ಸಾಕಷ್ಟು ಇವತ್ತು ಕೂಡ ರೈತ ಅನುಭವಿಸ್ತಾ ಇದ್ದಾರೆ. ಅಂದ್ರೆ ಹೇಗೆ ಮಾರುಕಟ್ಟೆಯನ್ನು ಯಾವ ರೀತಿ ಮಾಡಿದ್ರೆ ರೈತರಿಗೆ ಒಂದು ಲಾಭಾಂಶ ಸಿಗ್ತದೆ, ಮಧ್ಯವರ್ತಿಗಳ ಹಾವಳಿಯಿಂದ ಹೆಂಗ್ ಪಾರಾಗಬಹುದು? ಈಗ ಮಾರುಕಟ್ಟೆಗಳ ಮುಖಾಂತರ ಮಾರಾಟ ಮಾಡಬೇಕು, ಎಷ್ಟೋ ಕಡೆ ರೈತರು ತಮ್ಮದೇ ಸಂಘಗಳನ್ನ ಸ್ಥಾಪನೆ ಮಾಡ್ಕೊಳ್ಬಹುದು, ಒಂದು ಉತ್ಪನ್ನ ಅದನ್ನ 4 ರೈತರು ಸೇರಿ ಅದನ್ನ ಬೇರೆ ಕಡೆ ಮಾರಾಟ ಮಾಡುವಂತದ್ದು. ಇದಕ್ಕೂ ಸಾಕಷ್ಟು ಪ್ರೋತ್ಸಾಹಗಳನ್ನ ಸರ್ಕಾರದವ್ರು ಕೊಡ್ತಾ ಇದ್ದಾರೆ, ರೈತರೇ ಉತ್ಪಾದಕ ಸಂಸ್ಥೆ ಅಥವಾ ಸಂಘ ಮಾಡ್ಕೊಳ್ಳೋದಕ್ಕೆ ಆತರ ಮಾಡ್ಕೋಬಹುದು. ಆಮೇಲೆ ಒಂದು ಮಾಹಿತಿ ಪಡ್ಕೊಂಡು ಮಾರ್ಕೆಟ್ಗೆ ಹೋಗ್ಬೇಕು, ಆಮೇಲೆ ಆ ಮಾಹಿತಿನೂ ಮುಂಚಿತವಾಗಿ ಪಡ್ಕೊಂಡು ಬೆಳೆಯೋದು ಬಹಳ ಒಳ್ಳೆಯದು. ಯಾವ ಕಾಲದಲ್ಲಿ ಯಾವ ಬೆಳೆಗೆ ಒಂದು ಒಳ್ಳೆ ಬೆಲೆ ಸಿಗುತ್ತೆ, ಯಾವ ಮಾರ್ಕೆಟ್ನಲ್ಲಿ ಸಿಗುತ್ತೆ ಅದನ್ನ ಸ್ವಲ್ಪ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಬೆಳೆಗಳನ್ನು ಬೆಳೆಯೋದು ಒಂದು ಕ್ರಮ. ಬೆಳೆದ ಮೇಲೇನು ವಿಚಾರ ಮಾಡಿ ಎಲ್ಲಿ ಒಳ್ಳೆ ರೇಟ್ ಸಿಗುತ್ತೆ ಎಲ್ಲಿರುತ್ತೆ ಅದನ್ನು ತಿಳ್ಕೊಂಡು ಮಾರಾಟ ಮಾಡಬಹುದು. ಈ ಎಲ್ಲ ಅಂಶಗಳನ್ನು ಗಮನಿಸಬೇಕು. ಈಗ ಆನ್ಲೈನ್ ಟ್ರೇಡಿಂಗ್ ಬಹಳಷ್ಟಿದೆ, ಅಂದರೆ ವ್ಯಾಪಾರಸ್ಥರು ಸಹಿತ ತಾವೇ ಇದ್ದಲ್ಲಿನೇ ಕುಂತು ಅದನ್ನ ಖರೀದಿ ಮಾಡಬಹುದು, ಆ ಅನುಕೂಲಗಳು ಇದಾವೆ. ಹಾಗಾಗಿ ಒಂದು ನಿಖರವಾಗಿ ಈಗ ಯಾರನ್ನೋ ನಂಬಿ ಎಲ್ಲ ಕೊಡ್ಲಿಕ್ಕೆ ಹೋಗಬಾರ್ದು, ನಿಖರವಾಗಿ ಖಾತ್ರಿ ಇರುವಂತ ಕಡೆ ಮಾತ್ರ ಮಾರಾಟ ಮಾಡಿ ಹಣ ಇಸ್ಕೋಬೇಕು. ಹೊರತು ಹೇಳಿದ್ರು ಯಾರೋ ಹೇಳಿದ್ರು ಈಗ ಬೀಜದ್ದು ಬಹಳಷ್ಟು ಆತರ ಆಗುತ್ತೆ, ನಮಗೆ ಬೇಕಾದವರು ಅಲ್ಲಿ ಬೆಳೆದಿದ್ರು ನಮ್ಮ ಸಂಬಂಧಿಕರು ಅಂತ ಕೊಟ್ಟು ಹೋಗ್ಬಿಡ್ತಾರೆ. ಈ ಹಿಂದೆ ಹತ್ತಿ ಬೆಳೆಯಲ್ಲಿ ಈ ಉದಾಹರಣೆಯನ್ನ ನಾವು ಬಹಳ ಕಂಡಿದ್ವಿ, ಹೈಬ್ರಿಡ್ ಹತ್ತಿ ಈ ವರಲಕ್ಷ್ಮಿ ಆ ಸಂದರ್ಭದಲ್ಲಿ ಯಾರೋ ಬೆಳೆತಂದು ಎಲ್ಲೋ ಕೊಟ್ಟು ಅದೇನೋ ಆಗದೆ ಬಹಳಷ್ಟು ನಷ್ಟವನ್ನು ರೈತರ ಅನುಭವಿಸ್ತಾರೆ. ಅಂಥದ್ದಕ್ಕೆ ಯಾವಾಗಲೂ ಮನಸ್ಸು ಮಾಡಬಾರ್ದು, ಖಾತ್ರಿ ಇರಬೇಕು, ಅವು ಸರ್ಟಿಫೈಡ್ ಇರಬೇಕು ಅಥವಾ ಅದಕ್ಕೊಂದು ಏನು ಮಾನ್ಯತೆ ಇರುತ್ತೆ, ಆ ಮಾನ್ಯತಾ ಪತ್ರ ಇದ್ದಂಥ ಬೀಜಗಳನ್ನು ಮಾತ್ರ ಬೆಳಿಬೇಕು, ಖಾತ್ರಿ ಇರುವಲ್ಲೇ ತಗೋಬೇಕು, ರಸೀದಿ ತಗೋಬೇಕು, ಇವನ್ನೆಲ್ಲ ಏನು ನಮ್ಮ ಕೃಷಿ ಇಲಾಖೆಯವರು ತಜ್ಞರು ವಿಜ್ಞಾನಿಗಳು ಹೇಳ್ತಾ ಇರ್ತಾರೆ ಅವನ್ನ ಚಾಚು ತಪ್ಪದೆ ಪಾಲಿಸಬೇಕು. ನಾವೇನು ಮಾಡ್ತೀವಿ ಅವ್ರಿಗೇನು ತಿಳಿತೈತಿ, ನಾವು ಇಷ್ಟು ವರ್ಷದಿಂದ ಬೆಳೀತಾ ಇದ್ದೀವಿ ನಮಗೆ ಇಷ್ಟು ನಂಬಿಕೆ ಇದೆ ಅದಕ್ಕಿಂತ ಇದನ್ನ ಮಾಡ್ಕೊಳ್ಳೋದು. ಬಹಳ ಸಂತೋಷ ಗಿರೀಶ್ ಪಾಟೀಲ್ ಅವರೇ, ನಿಮ್ಮ ವಿಸ್ತೃತವಾದ ಅನುಭವದ ಹಿನ್ನೆಲೆಯೊಳಗೆ ಮಾತುಗಳು ಅರಳು ಹುಡಿದಂತೆ ಬರ್ತಾ ಇದ್ದಾವೆ. ಅಂದರೆ ಸಾಕಷ್ಟು 30 ವರ್ಷಗಳ ದೀರ್ಘ ಅನುಭವ, ಸಾಕಷ್ಟು ಕೃಷಿ ಅಧಿಕಾರಿಗಳ ಜೊತೆಗೆ ಸಂಪರ್ಕ, ಪ್ರಗತಿಪರ ರೈತರ ಜೊತೆಗೆ ಒಡನಾಟ, ಸಾವಿರಾರು ಸಂದರ್ಶನಗಳನ್ನು ತಾವು ಮಾಡಿರ್ಬೋದು, ಒಂದು ವಿಶ್ವಾಸ ಅವರಿಗೆ ಒಂದು ಮುಟ್ಬೇಕು ಅನ್ನೋದು ನಾವು ತಿಳ್ಕೊಂಡು ಅವರಿಗೆ ಹೇಳಬೇಕು. ಈಗ ಕೇವಲ ಅದನ್ನ ಹೇಳೋದು ಮಾತ್ರ ಅಲ್ಲ, ನಾವು ಅದನ್ನು ತಿಳ್ಕೋಬೇಕು, ಅದಕ್ಕೆ ತಕ್ಕಂತ ಅನೇಕ ಪುಸ್ತಕಗಳು, ಮುಖ್ಯವಾಗಿ ತಾವು ಕೃಷಿ ಪದವೀಧರಾಗಿದ್ದು ಕೂಡ ಅದಕ್ಕೆ ಬಹಳ ಸಹಕಾರಿಯಾಗಿದೆ. ನಾನು ಬೇರೆ ಬೇರೆ ಕಡೆ ಆವಾಗ ಕೆಲಸ ಮಾಡಿದ್ರಿಂದ ಆ ಅನುಭವ ನನಗೆ ಸಾಕಷ್ಟು ಸಿಕ್ಕಿತ್ತು. ಹಾಗಾಗಿ ಒಟ್ಟಾರೆ ತಮ್ಮ ಅನುಭವದ ಹಿನ್ನೆಲೆಯೊಳಗೆ ನಮ್ಮ ರೈತ ಬಾಂಧವರಿಗೆ ಕೊನೆಯದಾಗಿ ಒಂದೆರಡು ಕಿವಿ ಮಾತುಗಳು, ಹೇಗೆ ಜೀವನದಲ್ಲಿ ಯಶಸ್ಸನ್ನು ಪಡಿಬೇಕು ಹೇಳ್ಬೋದಾ? ಏನೇ ಇದ್ರೂ ಎಲ್ಲ ನನಗೆ ಗೊತ್ತಿದೆ ಅಂತ ಅನ್ಕೋಬಾರ್ದು. ನಮಗೇನೂ ಗೊತ್ತಿಲ್ಲ, ಕಲ್ಕೋಬೇಕಾದದ್ದು ಬಹಳಷ್ಟಿದೆ. ಯಾವುದೇ ಕೆಲಸ ಮಾಡಲಿ, ಯಾವುದೇ ಚಟುವಟಿಕೆ ಮಾಡಲಿ, ಈಗ ಕೃಷಿನೇ ಮಾಡಲಿ, ಅದರ ಬಗ್ಗೆ ತಿಳುವಳಿಕೆ ಪಡ್ಕೊಳ್ಳೋದು ಒಳ್ಳೆಯದು. ಯಾವುದೇ ಒಂದು ಚಟುವಟಿಕೆ ಮಾಡಲಿ, ಅಲ್ಲಿ ಒಂದು ತರಬೇತಿ ಅಥವಾ ಒಂದು ಮಾಹಿತಿ ಪಡ್ಕೊಳ್ಳೋದು ಬಹಳ ಮುಖ್ಯ. ಈಗ ಅವರು ತಲೆ ತಲಾಂತರದಿಂದ ಕೃಷಿ ಮಾಡ್ಕೊಂಡು ಬಂದಿರ್ತಾರೆ, ಆದರೂ ಬದಲಾವಣೆಗಳು, ಹೊಸ ವಿಷಯಗಳು ಬೇಕಾದಷ್ಟಿದೆ. ಅದಕ್ಕೆ ನಾವು ಮಾಡುವಾಗ ಹೊಸ ಬೆಳೆ ಬಗ್ಗೆ ಅಥವಾ ಹೊಸ ವಿಧಾನದ ಬಗ್ಗೆ ತಿಳ್ಕೊಂಡು ಮಾಡಿದರೆ ಒಳ್ಳೆಯದು. ಇದು ಹೈನುಗಾರಿಕೆ ಆಗಲಿ, ಮೀನುಗಾರಿಕೆ ಆಗಲಿ, ಯಾವುದೇ ಕೆಲಸ ಮಾಡಲಿ, ಒಂದು ಹಣ್ಣಿನ ಬೆಳೆನೇ ಬೆಳೀಲಿ, ಮಾಹಿತಿ ಪಡ್ಕೊಂಡು ಮುಂದುವರಿಯೋದು ಭಾಳ ಒಳ್ಳೆಯದು. ಇದಕ್ಕೆ ಬೇಕಾದಷ್ಟು ಅನುಕೂಲಗಳಿದ್ದಾವೆ. ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗಿ ಕೇಳಿದರೆ ಸಾಕು, ಅವರು ಎಲ್ಲ ಮಾರ್ಗದರ್ಶನ ನೀಡ್ತಾರೆ. ಇಲ್ಲ, ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋಗ್ರಿ, ಕೃಷಿ ಇಲಾಖೆ ಕಚೇರಿಗಳಿಗೆ ಹೋಗ್ರಿ, ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ, ಅವರು ಮಾಹಿತಿ ಕೊಡ್ತಾರೆ. ಅದರ ಪ್ರಕಾರ ನಾವು ಮುಂದುವರೆದು ತರಬೇತಿ ಪಡ್ಕೊಂಡು ಮಾಡಿದರೆ ಭಾಳ ಒಳ್ಳೆಯದು. ಅದರಿಂದ ಅನುಕೂಲ ಆಗುತ್ತೆ, ಅಲ್ಲಿ ಸಮಗ್ರ ಮಾಹಿತಿ ಸಿಗುತ್ತೆ ಅವ್ರಿಗೆ. ಅದನ್ನು ಬೆಳೆಯೋದು ಹೇಗೆ, ನೋಡ್ಕೊಳ್ಳೋದು ಹೇಗೆ, ನಂತರ ಕಟಾವು ಮಾಡಿ ಮಾರಾಟ ಮಾಡೋದು ಹೇಗೆ, ಎಲ್ಲಿ, ಆ ಥರ ಎಲ್ಲ ಅವ್ರಿಗೆ ಮಾಹಿತಿ ಸಿಗುತ್ತೆ. ಅದಕ್ಕೆ ಅದನ್ನು ತಿಳ್ಕೊಂಡು ಮಾಡಿದರೆ ಯಾರಾದರೂ ಯಶಸ್ಸನ್ನು ಲಾಭವನ್ನು ಗಳಿಸ್. ಗಿರೀಶ್ ಪಾಟೀಲ್ ಅವರೇ, ತಮ್ಮ ವಿಸ್ತೃತ ಅನುಭವದ ಹಿನ್ನೆಲೆಯೊಳಗೆ ಒಬ್ಬ ಯಶಸ್ವಿ ಕೃಷಿ ಅಧಿಕಾರಿಯಾಗಿ ಸಾಕಷ್ಟು ಸಮಯವನ್ನು ಆಕಾಶವಾಣಿಯೊಂದಿಗೆ ಕಳೆದಂಥವ್ರು, ತಾವು ರೈತರ ಸೇವೆಯಲ್ಲಿ ನಿರತರಾಗಿದ್ದಂಥವ್ರು. ಇವತ್ತು ಮತ್ತೆ ಗಿರೀಶ್ ಪಾಟೀಲ್ ಅವರ ಧ್ವನಿಯನ್ನು ಕೇಳುವಂಥ ಅವಕಾಶ ನಮ್ಮ ರೈತ ಬಾಂಧವರಿಗೆ ಸಿಕ್ಕಿದೆ. ಮತ್ತು ತುಂಬ ತಮ್ಮ ಅನುಭವದ ಹಿನ್ನೆಲೆಯೊಳಗೆ ಸಾಕಷ್ಟು ಒಳ್ಳೆಯ ಮಾರ್ಗದರ್ಶಿ ಮಾತುಗಳನ್ನು ಹೇಳಿದ್ದೀರಾ. ನಿಜವಾಗಿ ಕೂಡ ನಮ್ಮ ಎಲ್ಲ ರೈತ ಬಾಂಧವರಿಗೆ ಈ ಮಾಹಿತಿ ಸೂಕ್ತವಾಗಿ ಸಿಕ್ಕು ಅದು ಅವ್ರ ಮನಸ್ಸಿನ ಮೇಲೆ ಸಾಕಷ್ಟು ಒಳ್ಳೆಯ ಪರಿಣಾಮಗಳನ್ನು ಬೀರಿ ಅವರು ಜೀವನದಲ್ಲಿ ಯಶಸ್ಸನ್ನು ಗಳಿಸುವ ಹಾಗೆ ಆಗಲಿ ಅಂತೇಳಿ ಹಾರೈಸ್ತೀವಿ. ನೀವು ನಮ್ಮವರೇ, ನಮ್ಮ ಹಿರಿಯ ಅಧಿಕಾರಿಗಳು, ನಮ್ಮ ಜೊತೆಗೆ ವಿಸ್ತೃತವಾಗಿ ಸಮಯ ಕಳೆದಿರಿ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಗಿರೀಶ್ ಪಾಟೀಲ್ ಅವರೇ. ಧನ್ಯವಾದಗಳು ಎಲ್ಲರಿಗೂ, ನಮಸ್ಕಾರ. ಇದುವರೆಗೆ ಸಮರ್ಪಕ ಕೃಷಿ ನಿರ್ವಹಣೆ ಕಿವಿ ಮಾತುಗಳು ಈ ಕುರಿತು ಆಕಾಶವಾಣಿಯ ನಿವೃತ್ತ ಹಿರಿಯ ಕೃಷಿ ಅಧಿಕಾರಿ ಗಿರೀಶ್ ವಿ ಪಾಟೀಲ್ ಅವರೊಂದಿಗೆ ಶರಣಬಸವ ಚೌಳಿಯನ್ ಅವರು ನಡೆಸಿದ ಸಂದರ್ಶನ ಕೇಳಿದ್ವಲ್ಲ. ಈಗ ಗದಗ ತಾಲೂಕು ಲಕ್ಕುಂಡಿಯ ಬಸವರಾಜ್ ನೀಲಪ್ಪ ಹಡಗಲಿ ಮತ್ತು ಸಂಗಡಿಗರಿಂದ ಗೀಗಿ ಪದ ಕೇಳೋಣಂತ. ಪ್ರಪಂಚದಾಗ ಒಂದು ಗಂಡು ಹೆಣ್ಣು ಎರಡು ಜೋಡಿ, ಹೇ ಮಾನಕ ಬಂದು ಗಂಡು ಹೆಚ್ಚಿಂದ ಹೋಗಿ ಹೇ ಪ್ರಪಂಚದಾಗ ಒಂದು ಗಂಡು ಹೆಣ್ಣು ಎರಡು ಜೋಡಿ ಮಾನಕ ಬಂದು ಗಂಡು ಹೆಚ್ಚಿಂದ ಹೋಗಿ ಆಧಾರ ಹೇಳತೀನಿ ಮೊದಲಿಂದ ಆಧಾರ ಹೇಳತೀನಿ ಮೊದಲಿಂದ ಪೈಲ ಗಂಡಸು ಹುಟ್ಟಿ ಬಂದ ಮೇಲೆ ಹೆಣ್ಣ ಬಂತ ನೋಡ ಹೆಣ್ಣೆಂದ ನಾಮನ್ ಓಗಿ ಪೈಲ ಗಂಡಸು ಹುಟ್ಟಿ ಬಂದ ಮೇಲೆ ಹೆಣ್ಣ ಬಂತ ನೋಡ ಮೋಂತ ಒಬ್ಬವನುಳಿದ ವಾಯುಗಂಡನು ಒಬ್ಬವನುಳಿದ ವಾಯು ಬೀಜದಿಂದ ಜೀವ ಹುಟ್ಟಿತು ವಾಯು ಬೀಜದಿಂದ ಜೀವ ಹುಟ್ಟಿತು ಇದರಂತೆ ಉತ್ಪತ್ತಿ ಭೂಮಿಯದ ಹೋಗಿ ಬೀಜದಿಂದ ಜೀವ ಹುಟ್ಟಿತು ಇದರಂತೆ ಉತ್ಪತ್ತಿ ಭೂಮಿಯದ ಹೋ ಇದರಂತೆ ಉತ್ಪತ್ತಿ ಎಲ್ಲ ಇದರಂತೆ ಉತ್ಪತ್ತಿ ಎಲ್ಲ ಸಾಂಬನ ಲೀಲಾದಾರಿಗೆ ತಿಳದಿಲ್ಲ ಜಗವೆಲ್ಲ ಹೋಗಿ ಶಕ್ತಿ ಹೆತ್ತ ಅಂತ ಶಕ್ತಿ ಹೆತ್ತ ಅಂತ ನೀನು ಬಂದ ಹೇಳತಿಯಲ್ಲ ಹೇಳತಿಯಲ್ಲ ನೀವಾಡು ಮಾತು ಸರಿ ಅಲ್ಲ ಹೋಗಿ ಸಾವಿರ ಕೇಳರಿ ಕಿವಿ ತಗದ ಸಾವಿರ ಕೇಳರಿ ಕಿವಿ ತಗದ ಹುಟ್ಟಿದ ನಾಭಿ ಕಮಲದಲ್ಲಿ ವಾಯು ಹುಟ್ಟಿದ ನಾಭಿ ಕಮಲದಲ್ಲಿ ಅವನ ತಂದೆ ಶಿವನ ಭುಜದಿಂದ ಹುಟ್ಟಾನು ಅವನ ತಂದೆ ಶಿವನ ಭುಜದಿಂದ ಹುಟ್ಟಾಣ ಹೆಣ್ಣ ಉಳಿತ ನೋಡ ಯಾವಲ್ಲಿ ಹೋಗಿ ಅವನ ತಂದೆ ಶಿವನ ಭುಜದಿಂದ ಹುಟ್ಟಾನ ಎಲ್ಲ ಉಳಿತ ನೋಡ ಏ ಮನ ಮುನಿಗಳು ಹುಟ್ಟಿದ್ದ ಹೇಳ್ತೀನಿ ಮನ ಮುನಿಗಳು ಹುಟ್ಟಿದ್ದ ಹೇಳ್ತೀನಿ ನಾರದ ಹುಟ್ಟಾನ ಚರಣದಲ್ಲಿ ನಾರದ ಹುಟ್ಟಾನ ಚರಣದಲ್ಲಿ ಋಷಿ ಹುಟ್ಟಿದನು ಕರ್ತೃ ಹುಟ್ಟಿದನು ಅಂಗೈಯಲ್ಲಿ ಹೋಗಿ ಬಾಯಿಯೊಳಗ ಅತ್ರಿ ಋಷಿ ಹುಟ್ಟಿದನು ಕರ್ತೃ ಹುಟ್ಟಿದನು ಅಂಗೈಯಲ್ಲಿ ಹೋಗಿ ಪಾರ್ವತಿ ಮಗ ಇವ ಸಣ್ಮುಖ ಅನ್ನುವ ಯಾರೇ ಪಾರ್ವತಿ ಮಗ ಇವ ಸಣ್ಮುಖ ಅನ್ನುವ ಪಾರ್ವತಿ ಹೊಟ್ಟ್ಯಾಗ ಹುಟ್ಟಿಲ್ಲ ಪಾರ್ವತಿ ಹೊಟ್ಟ್ಯಾಗ ಹುಟ್ಟಿಲ್ಲ ಏ ಗಜಮುಖ ಗಜನನ ಗಣಪತಿ ಉತ್ಪತ್ತಿ ಗಣಪತಿ ಹುಟ್ಟಣ ಶಿವನ ಮಂತ್ರದಲ್ಲಿ ಹೋಗಿ ಗಜಮುಖ ಗಜನನ ಗಣಪತಿ ಉತ್ಪತ್ತಿ ಗಣಪತಿ ಹುಟ್ಟನ ಶಿವನ ಮಂತ್ರದಲ್ಲಿ ಸುಳುವಿಲ್ಲ ಹೆಣ್ಣ ನಿಂದು ಕಲಿಗಿ ಸುಳುವಿಲ್ಲ ಹೆಣ್ಣ ನಿಂದು ಕಲಿಗಿ ಕೇಳಿ ಬಾ ಹೋಗಿ ನಿನ್ನ ಗುರವೇನ ನಿನ್ನ ಗುರವೇ ಯಾರ ಜಾನ ಹೋಗಿ ಎಣ್ಣಿಲ್ಲದ ಯಾರ ಜಾನ ಹೋಗಿ ನಿನ ಹೇರಾವ ಓದಿ ನೋಡ ಆದಿ ಪುರಾಣ ಹೋಗಿಯ ಗಿಯ ಕಾಗಿ ಓದಿ ನೋಡ ಆದಿ ಪುರಾಣ.